ತವ ಕಥಾಮೃತಂ ತಾಪ್ತ ಜೀವನಂ ಕವಿ ಬೇರೇಡಿತಂ ಕಲ್ಮಶಾಪಂ ಶ್ರವಣ ಮಂಗಲಂ ಶ್ರೀಮದಾತತಂ ಕೃಷ್ಣ ಭುವಿ ಗೃಣಂತಿ ತೇ ಭೂರಿದಾಜನಾ. ಶ್ರೀರಾಮಕೃಷ್ಣನನ್ನ ಭಕ್ತನೊಬ್ಬ ಕೇಳ್ತಾ ಇದ್ದಾನೆ, ಪಕ್ವ ಅಹಂ ಸಮಾಜ ಕಟ್ಟಬಲ್ಲದೆ ಅಂತ. ಸಂಭಾಷಣೆ ಮುಂದುವರಿತಾ ಇದೆ. ಭಕ್ತ ಆ ಪ್ರಶ್ನೆಯನ್ನು ಕೇಳ್ತಾ ಇದ್ದಾನೆ, ಪಕ್ವ ಅಹಂ ಅಪಕ್ವ ಅಹಂ ಅಂತನ್ನುವ ಎರಡು ಅಹಂಗಳನ್ನ ಶ್ರೀರಾಮಕೃಷ್ಣರು ಆ ಭಕ್ತರ ಮುಂದೆ ಇಟ್ಟಾಗ, ಪಕ್ವ ಅಹಂ ಅಂತಂದ್ರೇನು, ಸಾತ್ವಿಕ ಅಹಂ, ಅಪಕ್ವ ಅಹಂ ಅಂತಂದ್ರೇನು, ರಾಜಸಿಕ ತಾಮಸಿಕ ಅಹಂ, ಭಗವಂತನ ಇಚ್ಛೆಯಿಂದ ನಾನು ಏನೋ ಸೇವೆ ಮಾಡ್ತಾ ಇದ್ದೇನೆ ಅಂತನ್ನುವ ಭಾವ ಪಕ್ವ ಅಹಂ. ನಾನಲ್ಲದಿನ್ನಾರು, ಎಲ್ಲ ನಾನೇ ಮಾಡಬೇಕಾಗಿದೆ. ನಾನು ಮಾಡದೆ ಹೋದ್ರೆ, ನಾನು ನೋಡದೆ ಹೋದ್ರೆ, ನಾನು ಕೈ ಹಾಕದೆ ಹೋದ್ರೆ ಎಲ್ಲ ಕೆಟ್ಟು ಹೋದೆ ಅಂತನ್ನುವ ಈ ಬುದ್ಧಿಯಿಂದ ಮಾಡ್ತಕ್ಕಂಥ ಅಹಂ, ಅದೇ ಅಪಕ್ವ ಅಹಂ, ಹಣ್ಣಾಗದೇ ಇರುವಂತಹ ಅಹಂ. ಇದನ್ನೆಲ್ಲ ಶ್ರೀರಾಮಕೃಷ್ಣರು ಕಳೆದ ಶನಿವಾರ ವಿವರಿಸಿದ್ರಲ್ಲ, ಅದೇ ಜಾಡಿನ ಮೇಲೆ ಈ ಪ್ರಶ್ನೆಯನ್ನು ಕೇಳ್ತಾ ಇದ್ದಾನೆ ಭಕ್ತ. ಪಕ್ವ ಅಹಂ ಒಂದು ವೇಳೆ ನಮ್ಮದು ಆಯಿತು ಅಂತ ಇಟ್ಕೊಳ್ಳೋಣ. ಹಾಗಾದರೂ ಸಮಾಜ ಕಟ್ಟಬಹುದೆ? ಇವನಿಗೆ ಸಮಾಜ ಕಟ್ಟುವಂತ ಗೀಳು. ಮನುಷ್ಯ ಸಂಘಜೀವಿ, ನೆನಪಿಟ್ಕೊಳ್ಳಿ ಇದನ್ನ. ಒಂಟಿಯಾಗಿ ಮನುಷ್ಯ ಬಾಳ್ಲಾರ, ಅದಕ್ಕೋಸ್ಕರವೇ ಅವನು ಮದುವೆ ಮಾಡಿಕೊಳ್ಳೋದು. ಕೇವಲ ಏನೋ ಒಂದು ಚೂರು ಸುಖಕ್ಕೋಸ್ಕರ ಅಂತಲ್ಲ, ಒಟ್ಟಿಗಿರಬೇಕು, ಇಬ್ಬರಾಗಬೇಕು, ನಾಲ್ಕು ಜನ ಆಗಬೇಕು, ಮನೆ ತುಂಬ ಜನ ಇರಬೇಕು, ನಮ್ಮವರೇ ಆಗಿರಬೇಕು, ಒಟ್ಟಿಗಿರಬೇಕು ಅಂತ ಹೇಳ್ತಕ್ಕಂಥ ಈ ಒಂದು ಸಂಘ ಪ್ರವೃತ್ತಿ ಸಹಜ ಪ್ರವೃತ್ತಿ ಅದು. ಹಲವಾರು ಪ್ರವೃತ್ತಿಗಳಿವೆ ಮನುಷ್ಯನಲ್ಲಿ. ಈ ಸಂಘ ಪ್ರವೃತ್ತಿ ಅಂತ ಹೇಳ್ತಕ್ಕಂಥದ್ದು ಕೂಡ ಒಂದು ಬಲವಾದ ಪ್ರವೃತ್ತಿ, ಸಹಜ ಪ್ರವೃತ್ತಿ. ಆದ್ರಿಂದಲೇನೆ ಎಂತಹ ಬಡ ಜನರಾದರೂ ಕೂಡ ಅಲ್ಲೊಂದು ಸ್ಲಮ್ ಎತ್ತಿಬಿಡ್ತಾರೆ, ಒಟ್ಟೊಟ್ಟಿಗೆ ಇರ್ತಾರೆ ಅವರು. ಹಾಗೆ ಶ್ರೀಮಂತರೆಲ್ಲ ಸದಾಶಿವನಗರ ಕಂಡುಕೊಂಡಿದ್ದಾರೆ, ಅಂತಂಥವರೇ ಸೇರ್ಕೊಂಡಿರಬೇಕು ಅಂತ. ಅಂತೂ ತಾವೆಲ್ಲ ಒಂದು ಬಗೆಯ ಸಮಾಜ ಜೀವನ ನಡೆಸಬೇಕು, ಒಟ್ಟಿಗಿರಬೇಕು ಅಂತ ಹೇಳ್ತಕ್ಕಂಥ ಭಾವನೆ ಅದು ರೂಢ ಮೂಲವಾದದ್ದು. ಆದ್ರಿಂದಲೇನೆ ಈ ಭಕ್ತ ಆ ಪಕ್ವ ಅಹಂ ಅಂತ ಹೇಳ್ತಕ್ಕಂಥದ್ದು ಬಂದಾದ ಮೇಲಾದರೂ ಸಮಾಜ ಕಟ್ಟಬಹುದೇ ಹೇಗೆ ಅಂತಾನು ಕೇಳ್ತಾ ಇದ್ದೇನೆ. ಪಕ್ವ ಅಹಂ ಅಂತ ಹೇಳ್ತಕ್ಕಂಥದ್ದು ಬಂದ ಮೇಲೆ ಅಹಂ ಬ್ರಹ್ಮಾಸ್ಮಿ ಅನುಭವ ಬಂದೀತೇ ಅಂತಾನು ಕೇಳಲಿಲ್ಲ ಅವನು. ನೋಡಿ ನೋಡಿ ನೋಡಿ, ಅಹಂ ಬ್ರಹ್ಮಾಸ್ಮಿ ಅಂತ ಹೇಳ್ತಕ್ಕಂಥದ್ದು ಬಂದಾಗ ಇಡೀ ಜಗತ್ತೇ ನಮ್ಮ ಸಮಾಜವಾಗ್ಬಿಡುತ್ತೆ, ಮನುಷ್ಯ ವಿಶ್ವ ಮಾನವ ಆಗ್ಬಿಡ್ತಾನೆ. ಸಮಾಜವನ್ನು ಹೊಸದಾಗಿ ಒಂದು ಕಟ್ಟಿಕೊಂಡು ಅದಕ್ಕೆ ಜೋತು ಬೀಳಬೇಕಾಗೇನಿಲ್ಲ. ಅವನು ಹೇಗಿದ್ರೆ ಹಾಗೆ ಅವನು ಸಮಾಜ ಜೀವಿ, ಇಡೀ ವಿಶ್ವಕ್ಕೆ ಅವನು ಸೇರಿಕೊಂಡಿರ್ತಾನೆ. ಪ್ರತಿಯೊಬ್ಬರ ಸುಖ ದುಃಖವೂ ತನ್ನ ಸುಖ ದುಃಖ, ಪ್ರತಿಯೊಬ್ಬರ ಶ್ರೇಯಸ್ಸು ತನ್ನ ಶ್ರೇಯಸ್ಸು ಅಂತ ಹೇಳ್ತಕ್ಕಂಥ ಈ ಭಾವದಿಂದ ಅವನೇ ಇರ್ತಾನೆ. ಆ ಬಗೆಯ ಕಲ್ಪನೆ ಅವನಿಗೆ ಬರಲಿಲ್ಲ ನೋಡಿ. ಅದರಲ್ಲಿ ಸ್ವಾರಸ್ಯಕರವಾದಂಥ ಅಂಶ, ಒಳಗಡೆ ಅದು ಏನಿದೆಯೋ ಅದೇ ಬರುತ್ತೆ ಹೊರಗಡೆ. ಆ ಒಂದು ನಿರ್ವಿಕಾರ, ನಿರಾಕಾರ, ನಿರ್ಗುಣ, ಸಚ್ಚಿದಾನಂದ ಬ್ರಹ್ಮದ ಅನುಭವವನ್ನು ಮಾಡಿಕೊಂಡು ಮನುಷ್ಯ ಆ ಒಂದು ವೈಶಾಲ್ಯವನ್ನ, ಆ ಒಂದು ವ್ಯಾಪಕವಾದಂತಹ ಆನಂದವನ್ನು ಅನುಭವಿಸುವುದು ಹೇಗಿದೆ? ಅಷ್ಟೆಲ್ಲ ಕಷ್ಟಪಟ್ಟು ಸಾತ್ವಿಕ ಅಹಂಕಾರವನ್ನು ಮಾಡಿಕೊಂಡು, ಸಾತ್ವಿಕ ಅಹಂಕಾರಕ್ಕೆ ಬರಬೇಕಾದರೂ ಕೂಡ ಏನು ಹುಡುಗಾಟಿಕೆ ಆಗಲಿಲ್ಲ. ಸಾಕಷ್ಟು ಈ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ರಾದಿಗಳನ್ನ ಹಣ್ಣುಗಾಯಿ ನೀರುಗಾಯಿ ಮಾಡಿ ತನ್ನ ಮೂಲಕ ತನ್ನನ್ನೇ ಹಣ್ಣು ಮಾಡಿಕೊಳ್ಬೇಕಾಗ್ತದೆ ನೋಡಿ. ಅಷ್ಟು ಮಾಡಿಕೊಂಡ ಮೇಲೆ ಅದಕ್ಕಿಂತ ಮೇಲಿಂದ ಪಡೆಯೋದಕ್ಕೆ ಅವನು ಇಷ್ಟಪಡೋದು ಬೇಡವೆ. ಮತ್ತೆ ಬಂದ ಅಲ್ಲಿಗೇನೆ ಇರಲಿ, ಅವನೇನೋ ಹಾಕಿ ಕೇಳ್ದ. ಅದಕ್ಕೆ ಶ್ರೀರಾಮಕೃಷ್ಣ ಯಾವ ರೀತಿಯಲ್ಲಿ ಉತ್ತರ ಕೊಡ್ತಾ ಇದ್ದಾರೆ ನೋಡಿ. ಹೇಳ್ತಾರೆ, ನಾನು ದಳಪತಿ, ನಾನು ಈ ಸಮಾಜ ಕಟ್ಟಿದ್ದೇನೆ, ನಾನು ಲೋಕ ಶಿಕ್ಷಣ ಮಾಡ್ತಾ ಇದ್ದೇನೆ ಅಂತ ಹೇಳ್ತಕ್ಕಂಥ ಅಹಂ ಇದೇ ಅಪಕ್ವ ಅಹಂ, ಇದೇ ಅಪಕ್ವ ಅಹಂ. ನಾನು ಸಮಾಜ ಕಟ್ತಾ ಇದ್ದೇನೆ, ನಾನು ಲೋಕ ಶಿಕ್ಷಣ ಮಾಡ್ತಾ ಇದ್ದೇನೆ, ಜಗತ್ತಿನ ಜನರಿಗೆಲ್ಲ ಬುದ್ಧಿ ಹೇಳಿ ತಿದ್ದುತ್ತಾ ಇದ್ದೇನೆ ಅಂತ ಹೇಳ್ತಕ್ಕಂಥ ಈ ಭಾವ ಏನಿದೆಯೋ ಇದೇ ಅಪಕ್ವ ಅಹಂ. ಕಾಯಿ ಕಸ್ಕಟ್ ಕಾಯಿ ಅಂತ ಹೇಳಿದ್ರಲ್ಲ ಹಾಗೆ, ಎಳೆ ನಿಂಬೆ ಕಾಯಿ, ಅದೇ ಎಳೆ ನಿಂಬೆ ಕಾಯಿ ಅಹಂಕಾರ ಇದು. ಧರ್ಮ ಪ್ರಚಾರ ಬಹಳ ಕಠಿಣವಾದ ಕೆಲಸ. ಭಗವಂತನ ಆಜ್ಞೆ ಇಲ್ಲದೆ ಹೋದರೆ ಅದು ನಡೆಯುವ ಹಾಗಿಲ್ಲ. ಆತನ ಆದೇಶ ಬೇಕೇ ಬೇಕು. ಶ್ರೀರಾಮಕೃಷ್ಣ ಹೇಳ್ತಕ್ಕಂಥ ಮಾತಿವೆಲ್ಲ ಭಾಗವತ ಪ್ರವಚನ ಮಾಡಿಸಬೇಕು ಅಂತ ಶುಕದೇವನಿಗೆ ಆದೇಶವಾಗಿತ್ತು. ಭಗವಂತನ ಸಾಕ್ಷಾತ್ಕಾರ ದೊರೆತ ನಂತರ ಆದೇಶ ದೊರೆತು ಮನುಷ್ಯ ಧರ್ಮ ಪ್ರಚಾರಕನೋ ಲೋಕ ಶಿಕ್ಷಕನೋ ಆಗುವುದಾದರೆ ಅದರಿಂದ ಯಾವ ಹಾನಿಯೂ ಉಂಟಾಗದು. ಆತನ ಅಹಂ ಅಪಕ್ವ ಅಹಂ ಅಲ್ಲ, ಅದು ಪಕ್ವ ಅಹಂ. ಧರ್ಮ ಶಿಕ್ಷಣ ಕಾರ್ಯ, ಧರ್ಮ ಪ್ರಚಾರ ಕಾರ್ಯ, ಇದು ಒಳ್ಳೆಯ ಕಾರ್ಯ. ಯಾರು ಮಾಡಿದರೂ ಕೂಡ ಇದು ಒಳ್ಳೆಯ ಕಾರ್ಯವೇ. ಯಾತಕ್ಕೆ? ಅವನು ಧರ್ಮದ ಕುರಿತಾಗಿ ಮಾತನಾಡ್ತಾ ಇದ್ದಾನೆ, ಅಧರ್ಮದ ಕುರಿತಾಗಿ ಅಲ್ಲ, ಅನ್ಯಾಯದ ಕುರಿತಾಗಿ ಅಲ್ಲ, ಅಥವಾ ಯಾವುದೋ ಒಂದು ಗುಂಪುಗಾರಿಕೆ ಅಲ್ಲ, ಧರ್ಮದ ಕುರಿತಾಗಿ. ಅಂದಮೇಲೆ ಅವನು ಧರ್ಮ ಪ್ರಸಾರವನ್ನು ಮಾಡುವುದರಲ್ಲಿ ತಪ್ಪೇನಿದೆ? ಅವನು ಧರ್ಮ ಪ್ರಸಾರಕ್ಕೆ ಇಳಿದ, ಯಾರೇ ಆಗಲಿ ಧರ್ಮ ಪ್ರಸಾರಕ್ಕೆ ಇಳಿದ ಅಂತ ಹೇಳಿದ್ರೆ ಅವನಿಗೆ ಭಗವಂತನ ಆದೇಶ ಆಗಿದೆ ಅಂತ ಯಾರಕ್ಕೆ ತಿಳ್ಕೋಬಾರದು? ಧರ್ಮ ಮೂರ್ತಿಯಾದ ಪರಮಾತ್ಮನ ಪ್ರಸಾರವನ್ನೇ ಅವನು ಮಾಡ್ತಾ ಇದ್ದ ಮೇಲೆ ಅವನಿಗೆ ಭಗವಂತನ ಆಜ್ಞೆ ಅಥವಾ ಆದೇಶ ಆಗಿಲ್ಲ ಅಂತ ಹೇಗೆ ತಿಳ್ಕೊಳ್ಳೋದು? ಯಾವಾಗ ಹೇಗೆ ತಿಳ್ಕೊಳ್ಳೋದು ಅಂತ ಹೇಳಿದ್ರೆ, ಅವನು ಎಷ್ಟು ಭಾಷಣ ಮಾಡಿದರೂ ಕೂಡ ಜನ ಕೇಳೋದಕ್ಕೇನೋ ಬಂದರು, ಈ ಕಡೆ ಕೇಳಿ ಈ ಕಡೆ ಬಿಟ್ಟು, ಆಹ್ ಪರವಾಗಿಲ್ಲಪ್ಪ ಚೆನ್ನಾಗಿ ಬಿಟ್ಟ ಭಾಷಣ ಅಂತ ಅಂದ್ಕೊಂಡು ಯಾವಾಗ ಹೋಗ್ತಾರೋ ಜನ, ಆಗ ಅವನಿಗೆ ಆದೇಶ ಸಿಕ್ಕಿಲ್ಲ ಅಂತ ಅರ್ಥ. ಜನ ಸುಮ್ಮನೆ ಹೇಳ್ತಾರೆ, ಬಹಳ ಚೆನ್ನಾಗಿ ಮಾತಾಡ್ತಾನಪ್ಪ, ಏನು ಗಳಗಳಗಳಗಳಗಳ ಮಾತಾಡ್ಬಿಡ್ತಾನೆ, ಏನು ಅಚ್ಚಾತುರ್ಯ ಅಂತ ಹೊಗಳಿದ್ದೂ ಹೊಗಳಿದ್ದೆ. ಆಮೇಲೆ ಆ ಜನಜೀವನದಲ್ಲಿ ಯಾವುದೇ ಒಂದು ಪರಿಣಾಮ ಪರಿವರ್ತನೆ ಏನು ಕಂಡು ಬರದೇ ಇತ್ತು ಅಂತ ಹೇಳಿದ್ರೆ ಅಲ್ಲಿ ಆ ಒಂದು ಉಪನ್ಯಾಸಕನಿಗೆ, ಆ ಒಂದು ಧರ್ಮ ಪ್ರಸಾರಕನಿಗೆ ಭಗವಂತನ ಆದೇಶ ಸಿಕ್ಕಿಲ್ಲ, ಇವನೇ ಕಂಠ ಕಿತ್ಕೊಂಡಿತ್ತು ಅಂತ. ಅದಕ್ಕೆ ಶ್ರೀರಾಮಕೃಷ್ಣ ಹೇಳ್ತಾರೆ, ಯಾರಿಗೆ ಆದೇಶ ಆಗಿಲ್ವೋ ಅವನ ಕುರಿತಾಗಿ ಅವನು ಬೇಕಾದ್ರೆ ಕಂಠ ಕಿತ್ಕೊಳ್ಳಿ, ಎಷ್ಟು ಬೇಕಾದರೂ ಹೊಡ್ಕೊಳ್ಳಿ, ಆದರೆ ಜನ ಅದನ್ನು ಕೇಳಿ ಏನು ಪರಿಣಾಮ ಹೊಂದೋದಿಲ್ಲ ಅಂತ ಒಂದು ಮಾತನ್ನದು ಹೇಳ್ತಾರೆ. ಇನ್ನೊಂದು, ಶ್ರೀ ಸ್ವಾಮಿ ವಿವೇಕಾನಂದರು ಅಂದರೆ ಇನ್ನು ನರೇಂದ್ರ, ಅವನನ್ನು ಕುರಿತಾಗಿ ಶ್ರೀರಾಮಕೃಷ್ಣ ಹೇಳ್ತಾರೆ, ನೀ ನರೇಂದ್ರ ಲೋಕ ಶಿಕ್ಷಣ ಮಾಡ್ತಾನೆ ಅಂತ ಬರೆದುಕೊಡ್ತಾರೆ ಒಂದ್ಸರ್ತಿ. ಅಂದರೆ ತನ್ನ ಮೂಲಕ ಶ್ರೀರಾಮಕೃಷ್ಣ ಆದೇಶವನ್ನು ಮಾಡ್ತಾರೆ, ಈ ಮೂಲಕ ಅವನಿಗೆ ಭಗವಂತನ ಆದೇಶವೇ ಆಯಿತು ಅಂತ ಲೆಕ್ಕ. ಯೋಚನೆ ಮಾಡಿ ಎಷ್ಟು ಅರ್ಥಗರ್ಭಿತವಾಗಿದೆ ಅವರ ಪ್ರತಿಯೊಂದು ಕ್ರಿಯೆಯೂ ಕೂಡ ಅಂತ ಅನ್ನೋದಕ್ಕೆ ಹೇಳ್ತಾ ಇದ್ದೀನಿ. ಬರೆದು ಬರೆದು ಇಡ್ತಾರೆ ಒಂದು ಕಡೆ. ನರೇಂದ್ರ ಲೋಕ ಶಿಕ್ಷಣ ಮಾಡ್ತಾನೆ. ಅದಕ್ಕೆ ಅನುಸಾರವಾಗಿ ಹೇಗೆ ಅಮೆರಿಕಕ್ಕೆ ಅಂದಿನ ಕಾಲದಲ್ಲಿ ಹೇಗೆ ಹೋಗಿಬಿಟ್ಟು ಬಂದರು ಸ್ವಾಮಿ ವಿವೇಕಾನಂದರು, ಅದೇ ನರೇಂದ್ರ ಶ್ರೀರಾಮಕೃಷ್ಣಗೆ ಏನು ಹೇಳ್ತಾನೆ, ನಾನು ಅದೇ ಎಲ್ಲ ಕೆಲಸ ಮಾಡೋದಿಲ್ಲ, ನಾನು ಲೋಕ ಶಿಕ್ಷಣ ಕಾರ್ಯ ಮಾಡ್ತಕ್ಕಂಥ ಸುಳ್ಳು, ನಾನೇನಿದ್ರು ಕೂಡ ಹಿಮಾಲಯಕ್ಕೆ ಹೋಗಿ ಸಮಾಧಿ ಮಗ್ನನಾಗಿ ಆನಂದವಾಗಿದ್ದು ಬಿಡ್ತೇನೆ, ಅದು ನನ್ನ ಇಷ್ಟ ಅಂತ ಹೇಳಿದಾಗ ಶ್ರೀರಾಮಕೃಷ್ಣ ಏನು ಹೇಳಿದರು, ಏನೋ ಏನೋ ಕೇವಲ ನಿಂದು ಮಾತ್ರ ನೀನು ನೋಡ್ಕೊಡ್ತೀಯೋ, ಸಾಧ್ಯವಿಲ್ಲ, ಜಗನ್ಮಾತೆ ನಿನ್ನ ಜುಟ್ಟು ಹಿಡಿದು ಕೆಲಸ ಮಾಡಿಸ್ತಾಳೆ, ನಿನ್ನ ಮೂಳೆ ಮೂಳೆಯು ಕೂಡ ಕೆಲಸ ಮಾಡಬೇಕಾಗುತ್ತೆ, ಆ ರೀತಿಯಲ್ಲಿ ಹೋಗಿದೆ ಆದೇಶ. ಆದ್ರಿಂದಲೇನೇ ಸ್ವಾಮಿ ವಿವೇಕಾನಂದರ ಆ ವೀರವಾಣಿಗೆ ಜಗತ್ತೆಲ್ಲವೂ ಅದುರಿತು. ಅವತ್ತು ಅಮೆರಿಕದ ಒಬ್ಬ ಚಿಂತನಶೀಲ ವ್ಯಕ್ತಿ ಮಿಸ್ಟರ್ ರಿಂಗರ್ ಸಾಲ್ ಅಂತ ಹೇಳ್ತಕ್ಕಂಥವನು ಸ್ವಾಮೀಜಿಯವರೊಡನೆ ಮಾತನಾಡ್ತಾ ಸ್ವಾಮೀಜಿಯವರ ಖಾರಖಾರವಾದಂತಹ ಮಾತುಗಳನ್ನು ಕೇಳಿ ಹೇಳ್ತಾನೆ ಒಂದು ಮಾತು, ಸ್ವಾಮೀಜಿ ನೀವೇನಾದರೂ 40 ವರ್ಷಗಳ ಹಿಂದೆ ಏನಾದರೂ ಬಂದಿದ್ರೆ ನಿಮ್ಮನ್ನ ಕಲ್ಲು ಹೊಡೆದು ಸಾಯಿಸ್ಬಿಡ್ತಿದ್ರು ಅಂತ. ಹತ್ತು ಕಡೆ ಜನ ಎಲ್ಲ ಹಾಗೆ ಮಾಡುದು, ಯೇಸು ಕ್ರಿಸ್ತನನ್ನು ಹೇಗೆ ಶಿಲುಬೆಗೆ ಹಾಕಿದ್ರು, ಸಾಕ್ರಟಿಸ್ಗೆ ಹೇಗೆ ವಿಷ ಕುಡಿಸಿದ್ರು. ಆದ್ರಿಂದ ಐಂಗರ್ ಸಾಲ ಆತರ ಹೇಳ್ತಾನೆ, 40 ವರ್ಷದ ಹಿಂದೆ ನೀವೇನಾದರೂ ಬಂದಿದ್ರೆ ಕಲ್ಲು ಹೊಡೆದು ಸಾಯಿಸ್ತಾ ಇದ್ರು ನಿಮ್ಮನ್ನ ಅಂತ. ಅದಕ್ಕೆ ಸ್ವಾಮಿ ವಿವೇಕಾನಂದರು ನಗ್ತಾ ನಗ್ತಾ ಹೇಳಿದ್ರಂತೆ, ಅದಕ್ಕೆ ನಾನು ಈಗ ಬಂದೆ ಅಂತ. ಅಷ್ಟೇ ಅಲ್ಲ, ಅಲ್ಲಿರ್ತಕ್ಕಂತಹ ಪಾದ್ರಿಗಳು ಸ್ವಾಮಿ ವಿವೇಕಾನಂದರ ಅಭೂತಪೂರ್ವವಾದಂತಹ ಯಶಸ್ಸನ್ನು ಕಂಡು ತಮ್ಮ ಧರ್ಮ ಧೃತಿಗೆಡ್ತಾ ಇರತಕ್ಕಂಥದ್ದನ್ನು ಕಂಡು ತಮ್ಮ ಧರ್ಮ ಹಿಂದೇಟು ಹಾಕ್ತಕ್ಕಂಥದ್ದನ್ನು ಕಂಡು ಹೆಮ್ಮೆಟ್ಟಿರ್ತಕ್ಕಂಥದ್ದನ್ನು ಕಂಡು ಅವರಿಗೆ ವಿಷ ಹಾಕಿ ಸಾಯಿಸುವಂತಹ ಉಪಾಯ ಹೂಡ್ತಾರೆ, ಕಾಫಿಯಲ್ಲಿ ವಿಷ ಹಾಕಿ ಕೊಡ್ತಾರೆ. ಸ್ವಾಮಿ ವಿವೇಕಾನಂದರು ಅದನ್ನು ಇನ್ನೇನು ಕುಡಿಬೇಕು ಅಂತ ಹೇಳುವಾಗ ಎದುರುಗಡೆ ಶ್ರೀರಾಮಕೃಷ್ಣರು ಕಾಣಿಸಿಕೊಂಡು, ಕುಡಿಬೇಡ. ಅದೇ ಸ್ವಾಮಿ ವಿವೇಕಾನಂದರು ಅಂತ ಹೇಳಿದ್ರೆ ವೈಜ್ಞಾನಿಕ ಮನೋವೃತ್ತಿಯ ವ್ಯಕ್ತಿ ಆದ್ರಿಂದ ಏನೋ ಭ್ರಮೆ ಇರಬಹುದು ಅಂತ ತಿಳ್ಕೊಂಡು ಮತ್ತೆ ಕುಡಿಯೋದಕ್ಕೆ ಹೋಗ್ತಾರೆ. ಮತ್ತೆ ಶ್ರೀರಾಮಕೃಷ್ಣ ಕಾಣಿಸ್ಕೊಂಡು ಹೇಳ್ತಾರೆ ಕುಡಿಬೇಡ. ಆಮೇಲೇನೆ ಅವರು ಅದನ್ನ ಬಿಟ್ಟುಬಿಡ್ತಾರೆ, ಅವರನ್ನು ಸಾಯಿಸುವುದಕ್ಕೆ ಸಾಧ್ಯವಾಗಲಿಲ್ಲ. ಯಾತಕ್ಕೆ ಅಂದರೆ ಅವರು ಲೋಕ ಶಿಕ್ಷಣ ಕಾರ್ಯವನ್ನು ಮಾಡೋದಕ್ಕಾಗಿ ಆದೇಶವಾಗಿದೆ. ಹಾಗೇನೇ ಶ್ರೀರಾಮಕೃಷ್ಣಾಶ್ರಮದ ಯಾವುದೇ ಸನ್ಯಾಸಿಯೇ ಆಗಲಿ, ಅವನು ಯಾವುದೇ ರೀತಿಯಲ್ಲಿ ಉಪನ್ಯಾಸ ಮಾಡಲಿ, ಅದರಿಂದ ಲೋಕ ಶಿಕ್ಷಣವಾಗುತ್ತದೆ. ಕಾರಣ ಅದು ಶ್ರೀರಾಮಕೃಷ್ಣರ ಆದೇಶ. ಹಾಗೇನೇ ಶ್ರೀರಾಮಕೃಷ್ಣರ ಶ್ರೀರಾಮಕೃಷ್ಣ ಆಶ್ರಮಕ್ಕೆ ನಿಕಟವಾದ ಸಂಪರ್ಕವನ್ನು ಇಟ್ಟುಕೊಂಡು ಸಂಪೂರ್ಣ ತನುಮನ ಧನವನ್ನು ಸಮರ್ಪಣೆ ಮಾಡಿಕೊಂಡು ಯಾರು ಶ್ರೀರಾಮಕೃಷ್ಣರ ಶ್ರೀ ಸ್ವಾಮಿ ವಿವೇಕಾನಂದರ ಶ್ರೀ ಶಾರದಾದೇವಿಯವರ ದಿವ್ಯ ಜೀವನ ಸಂದೇಶವನ್ನು ತಮ್ಮದೇ ಆದ ರೀತಿಯಲ್ಲಿ ಪ್ರಸಾರ ಮಾಡ್ತಾರೋ ಅದೆಲ್ಲದಕ್ಕೂ ಕೂಡ ಭಗವಂತನ ಮನ್ನಣೆ ಇದೆ. ಅದು ಶ್ರೀರಾಮಕೃಷ್ಣರಿಂದ ಆದೇಶ ಅಂತ ಹೇಳ್ತಕ್ಕಂಥದ್ದು ಹರಿದು ಬಂದಿದೆ. ಆದ್ರಿಂದ ಆ ಒಂದು ಶಿಕ್ಷಣ ಅಂತ ಹೇಳ್ತಕ್ಕಂಥದ್ದು ಪ್ರಭಾವಶಾಲಿ ಆಗಲೇಬೇಕು. ಈ ರೀತಿಯಲ್ಲಿ ಶ್ರೀರಾಮಕೃಷ್ಣ ಹೇಳ್ತಾ ಇದ್ದಾರೆ, ಶುಕದೇವರಿಗೆ ಆದೇಶವಾಗಿತ್ತು, ಆದ್ರಿಂದ ಅವನ ಸಂದೇಶ ಅಂತ ಹೇಳ್ತಕ್ಕಂಥದ್ದು ಇವತ್ತಿಗೂ ಕೂಡ ಅದು ಶಕ್ತಿಶಾಲಿಯಾಗಿ ಉಳಿದುಕೊಂಡಿದೆ. ಭಾಗವತ ಪ್ರವಚನ ಯಾವ ಶುಕ ಮಹರ್ಷಿಗಳು ಅಂದು ಆ ಪರೀಕ್ಷಿತ ರಾಜನಿಗೆ ಭಾಗವತ ಪ್ರವಚನ ಮಾಡಿದ್ರೋ ಅದು ಇಂದಿಗೂ ಕೂಡ ಹಚ್ಚ ಹಸರಾಗಿ ಇವತ್ತಿಗೂ ಪ್ರವಚನಗೊಂಡು ಅದನ್ನು ಕೂಡ ಜನ ಕೇಳಿ ಪ್ರಭಾವಿತರಾಗ್ತಾ ಇದ್ದಾರೆ. ಇವತ್ತಿಗೂ ಆ ಭಾಗವತ ಅಂತ ಹೇಳ್ತಕ್ಕಂಥದ್ದು ಮೊನ್ನೆ ಮೊನ್ನೆ ತಾನೇ ನಡೆದಿದೆಯೋ ಅಂಬಷ್ಟರ ಮಟ್ಟಿಗೆ ಪ್ರಾಶಸ್ತ್ಯವನ್ನು ಹೊಂದಿದೆ, ಜನಮನದಲ್ಲಿ ಹಸರಾಗಿ ಉಳಿದಿದೆ. ಇದೆಲ್ಲ ಭಗವಂತನ ಆಜ್ಞೆ. ಈ ರೀತಿಯಲ್ಲಿ ನಾವು ಅರ್ಥ ಮಾಡಿಕೊಳ್ಬೇಕು. ಬಳಿಕ ಶ್ರೀರಾಮಕೃಷ್ಣರು ಮಾತು ಮುಂದುವರಿಸ್ತಾ ಹೇಳ್ತಾರೆ, ನಾನು ಕೇಶವನಿಗೆ ತಿಳಿಸಿದೆ. ಕೇಶವನಿಗೆ ಅಂದರೆ ಕೇಶವಚಂದ್ರ ಸೇನಿಗೆ, ಅಪಕ್ವ ಅಹಮ್ಮನ್ನ ತ್ಯಾಗ ಮಾಡು ಅಂತ. ದಾಸ ಅಹಂ, ಭಕ್ತ ಅಹಂ, ಇವು ಹಾನಿಕರವಾದದ್ದೇನಲ್ಲ. ನೀನು ಯಾವಾಗ ನೋಡಿದ್ರೂ ಸಮಾಜ ಸಮಾಜ ಅಂತ ಹೇಳ್ತಲೇ ಇರ್ತೀಯ. ಆದರೆ ನಿನ್ನ ಸಮಾಜದಿಂದಲೂ ಜನ ಒಡೆದುಕೊಂಡು ಹೋಗಿಬಿಡ್ತಾ ಇದ್ದಾರಲ್ಲ ಅಂತ ಕೇಶವಸೇನ ಹೇಳ್ದ. ಹೌದು, ನಿಜ. ಅನೇಕ ವರ್ಷಗಳು ಇಲ್ಲಿ ಇದ್ದು ಬೇರೆ ಸಮಾಜಕ್ಕೆ ಹೊರಟು ಹೋಗ್ಬಿಡ್ತಾರೆ. ಅಷ್ಟೇ ಅಲ್ಲ, ಬಿಟ್ಟು ಹೋಗುವಾಗ ನನ್ನನ್ನು ಚೆನ್ನಾಗಿ ಬೈದೂ ಹೋಗ್ತಾರೆ ಅಂದ. ಅದಕ್ಕೆ ನಾನು ಹೇಳಿದೆ, ಜನರ ಸ್ವಭಾವ ನೋಡಿ ನೀನು ಯಾಕೆ ಅವ್ರನ್ನ ಸೇರಿಸ್ಕೊಳ್ಳೋದಿಲ್ಲ? ಸಿಕ್ಕ ಸಿಕ್ಕಿದವ್ರನ್ನೆಲ್ಲ ಶಿಷ್ಯರನ್ನಾಗಿ ಮಾಡಿಕೊಂಡ್ರೆ ಅದು ಹೇಗೆ ನಡೆಯುತ್ತೆ ಅಂತ ಹೇಳಿದೆ ಅವನಿಗೆ ಅಂತ ಶ್ರೀರಾಮಕೃಷ್ಣ ಹೇಳಿತ್ತು. ಎಷ್ಟು ಸ್ವರಸ್ಯವಾಗಿದೆ ನೋಡಿ. ಸಮಾಜ ಸಮಾಜ ಅಂತ ಹೇಳಿದ್ರೆ ಬ್ರಾಹ್ಮ ಸಮಾಜ, ಅದೇ ಸಂಘ. ಅದನ್ನ ಕೇಶವಚಂದ್ರ ಸೇನ ಕಟ್ಟಿ ಜ್ಯೋತಿ ಬಿದ್ದುಕೊಂಡು ಒದ್ದಾಡ್ತಾ ಇದ್ದ. ಅದನ್ನ ಕುರಿತಾಗಿ ಶ್ರೀರಾಮಕೃಷ್ಣ ಹೇಳಿದಾಗ ಇನ್ನೊಂದು ಮಾತನ್ನು ಹೇಳಿದ್ರಲ್ಲ, ಸುಮ್ಮನೆ ನೀನೇನೋ ಒದ್ದಾಡ್ತಾ ಇರ್ತಿ, ಅವ್ರನ್ನ ಇವ್ರನ್ನೆಲ್ಲ ಸೇರಿಸ್ಕೊಂಡು ಸಂಘ ಕಟ್ಕೊಂಡು ಏನೋ ದೇಶ ಉದ್ಧಾರ ಮಾಡೋ ಹಾಗೆ, ಪ್ರಪಂಚವನ್ನೇ ಉದ್ಧಾರ ಮಾಡೋ ಹಾಗೆ. ಆದರೆ ಅವರೆಲ್ಲ ಒಬ್ಬರೊಬ್ಬರೇ ಬಿಟ್ಟು ಹೋಗ್ತಾ ಇರ್ತಾರೆ. ಅದನ್ನು ಒಪ್ಕೊಳ್ತಾನೆ ಕೇಶವಚಂದ್ರ ಸೇನ. ಬರೀ ಹೋಗೋದು ಮಾತ್ರ, ಹೋಗೋತಿಗೆ ಬೈದು ಹೋಗ್ತಾರೆ ಅಂತ ಬೇರೆ ಹೇಳ್ದ. ಅದಕ್ಕೆ ಶ್ರೀರಾಮಕೃಷ್ಣ ಏನ್ ಹೇಳಿದ್ರು, ಎಂತೆಂಥವ್ರನ್ನೋ ನೀನು ಸೇರ್ಕೊಳ್ತಿ ಅಂತ. ವ್ಯಕ್ತಿಗಳನ್ನ ನೋಡಿದ ಕ್ಷಣ ಈತ ನಮ್ಮ ಒಂದು ಸಂಘದಲ್ಲಿ ಶಾಶ್ವತವಾಗಿ ಉಳಿದುಕೊಳ್ಳಬಲ್ಲನೋ ಇಲ್ಲವೋ ಅಂತ ಗ್ರಹಿಸುವಂತ ಅಂತರ್ದೃಷ್ಟಿ ಪಡೆದಿರಬೇಕಾಗತ್ತೆ. ಮನುಷ್ಯನನ್ನ ಹಣ್ಣನ್ನು ಕತ್ತರಿಸಿ ತಿಂದ ಹಾಗೆ ತಿಂದು ಅದು ಹುಳಿಯೋ ಸಿಹಿಯೋ ಅಂತ ನೋಡೋಕ್ಕಾಗುವುದಿಲ್ಲ ನೋಡಿ. ಒಂದು 15 ದಿವಸ ನಮ್ಮ ಜೊತೆಯಲ್ಲಿ ಅವನು ಒಡನಾಡುವಂತೆ ಅವಕಾಶವನ್ನು ಕಲ್ಪಿಸಿಕೊಡಬೇಕು. ಮೊತ್ತ ಮೊದಲನೇದಾಗಿ ನೋಡಿದಾಕ್ಷಣ ಈತ ಇಂಥವನು ಅಂತ ನಮ್ಗೆ ಗೊತ್ತಾಗಬೇಕು. ಅದೊಂದು ವೇಳೆ ಸಾಧ್ಯವಾಗದೆ ಹೋಯ್ತು ಅಂತ ಹೇಳಿದ್ರೆ ಒಂದ್ 4 ಮಾತನಾಡಿಸಿ ನೋಡಬೇಕು, ಅಂದ್ರೆ ಬಾಯಿಗೆ ಕೋಲ್ ಹಾಕಿ ನೋಡಬೇಕು. ಎಷ್ಟು ಆಳ ಇದ್ದಾನೆ ಇವನು ಮನುಷ್ಯ, ಅವನು ಏನ್ ಮಾತಾಡ್ತಾನೆ, ಏನ್ ಒದರ್ತಾನೆ, ಬಾಯಿ ಬಿಟ್ಟರು ಬಣ್ಣಗೇಡು ಅಂತ ಮಾತಾಡಿದ್ರಿ ನೀವು. ಒಬ್ಬ ಮನುಷ್ಯ ಏನ್ ಮಾತನಾಡ್ತಾನೆ ಅಂತ ಅನ್ನೋದನ್ನ ಇತ್ತ ಕಡೆ ತೆಗೆದುಕೊಂಡು ಚೆನ್ನಾಗಿ ಅದನ್ನ ವಿಮರ್ಶಿಸಿ ನೋಡಿದಾಗ ಅವನ ಸ್ವಭಾವ ಇಂಥದ್ದು ಅಂತ ನಾವು ಹೇಳಬಹುದಾಗತ್ತೆ. ಹಾಗೆ ಒಂದೆರಡು ದಿವಸ ಅವನೊಡನೆ ಮಾತನಾಡಿ ನೋಡಬೇಕು. ಆಗ್ಲೂ ಅವನ ಸ್ವಭಾವ ವ್ಯಕ್ತಿತ್ವ ಪರಿಚಯ ಆಗದೆ ಹೋಯ್ತು ಅಂತ ಹೇಳಿದ್ರೆ ಒಂದು 10-15 ದಿವಸ ಅವನು ಒಡನಾಡಬೇಕು. ಬಗೆ ಬಗೆಯಾಗಿ ಅವನೊಡನೆ ಒಡನಾಡಬೇಕು. ಮಧ್ಯ ಮಧ್ಯ ಸ್ವಲ್ಪ ಬಾಯಿಗೆ ಬಂದಾಗೂ ಮಾತಾಡಬೇಕು ಅವನ ಹತ್ರ. ನಾವೇನಾದರೂ ಯದ್ವಾ ತದ್ವಾ ಮಾತಾಡಿದ್ರು ಅವನೇನಾದರೂ ಜೆಂಟಲ್ಮನ್ ಆಗಿ ಮಾತಾಡ್ತು ಅಂತ ಹೇಳಿದ್ರೆ ಆಗ ಅವನು ಗಂಟಲು ಗಾಣ ಆಗ್ಲಿಕ್ಕಿಲ್ಲ ಅಂತ ನಾವು ದೃಢವಾಗಿ ತಿಳ್ಕೊಳ್ಬಹುದು. ಯಾರ ಸ್ವಭಾವದಲ್ಲೇ ಆ ಒಂದು ಸಭ್ಯತೆ ಅಂತ ಹೇಳತಕ್ಕಂಥದ್ದು ರೂಢ ಮೂಲವಾಗಿದೆಯೋ ಅವನೆಂದಿಗೂ ಕೂಡ ನಮ್ಮನ್ನು ಕೈ ಬಿಡೋದಿಲ್ಲ. ಸಭ್ಯತೆ, ಜೆಂಟಲ್ಮನ್ಲಿ ಕ್ವಾಲಿಟಿ. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಸನ್ಯಾಸಿ ಆಗಬೇಕಾದವರಿಗೆ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಸನ್ಯಾಸಿ ಆಗಬೇಕಾದ್ರೆ ಮೊದಲು ಒಬ್ಬ ಸಭ್ಯ ಆಗೋದಕ್ಕೆ ಕಲ್ತ್ಕೋ ಅಂತ. ಒನ್ ಮಸ್ಟ್ ಬಿ ಎ ಜೆಂಟಲ್ಮನ್ ಬಿಫೋರ್ ಬಿಕಮಿಂಗ್ ಎ ಗಾಡ್ಲಿ ಮನ್. ಒಬ್ಬ ಸನ್ಯಾಸಿಯ ಜವಾಬ್ದಾರಿ ಅತ್ಯುಚ್ಚವಾದ್ದು. ಅವನ ಮಾತು, ಕತೆ, ನಡವಳಿಕೆ, ರೀತಿ ನೀತಿ ಪ್ರತಿಯೊಂದನ್ನು ಕೂಡ ಜನ ನೋಡಿ ಅನುಸರಿಸೋದಕ್ಕೆ ಪ್ರಯತ್ನ ಪಡ್ತಾರೆ ನೋಡಿ. ಯದ್ಯದಾಚರತಿ ಶ್ರೇಷ್ಠ ತತ್ತ ದೇವೇತುರೋ ಜನ ಸಯದ್ ಪ್ರಮಾಣ ಕುರುತೆ ಲೋಕಸ್ತದನುವರ್ತತೆ. ಯಾರು ಸಮಾಜದಲ್ಲಿ ಒಬ್ಬ ಹಿರಿಯ ವ್ಯಕ್ತಿ, ಶ್ರೇಷ್ಠ ವ್ಯಕ್ತಿ ಅಂತ ಅನಿಸ್ಕೊಳ್ತಾನೋ ಅವನ ನಡೆನುಡಿಗಳನ್ನ ಬಾಕಿ ಉಳದ ಜನ ಗಮನಿಸ್ತಾರೆ. ಅವನೇನು ಹೇಳ್ತಾನೋ ಅದರಂತೆ ಮಾಡಿಕೊಂಡು ಹೋಗ್ತಿರ್ತಾರೆ. ಆದ್ರಿಂದ ಅವನ ಜವಾಬ್ದಾರಿ ಹೆಚ್ಚು. ಹಿರಿಯಕ್ಕನ ಚಾಳಿ ಮನೆ ಮಂದಿಗೆಲ್ಲ, ಅವಳೇನಾದ್ರೂ ಒಳ್ಳೆ ಚಾಳಿ ಇಟ್ಕೊಂಡಿದ್ರೆ ಆ ಒಳ್ಳೆ ಚಾಳಿ ಅಂತ ಹೇಳ್ತಕ್ಕಂಥದ್ದು ಎಲ್ಲರಿಂದಲೂ ಅನುಸರಿಸಲ್ಪಡುತ್ತೆ. ಅವಳ ಚಾಳಿ ಬೇರೆ ಇನ್ನೇನಾದ್ರೂ ಆಯ್ತು ಅಂತಂದ್ರೆ ಕೇಳಲೇಬೇಡಿ. ಯಥಾ ರಾಜ ತಥಾ ಪ್ರಜಾ ಅಂತ ಹೇಳ್ತಕ್ಕಂಥ ಮಾತು ಕೂಡ ಅಪರಿಚಿತವಾದ್ದೇನಲ್ಲ, ಅದೆಲ್ಲ ಹಿಂದಿನ ಕಾಲದ ಮಾತು. ಒಬ್ಬ ರಾಜ ಯಾವ ರೀತಿಯಲ್ಲಿ ಇರ್ತಾನೋ ಅದೇ ರೀತಿಯಲ್ಲಿ ಅವನು ಪ್ರಜೆಗಳು ಕೂಡ ಇರ್ತಿರ್ತಾರೆ. ಆದ್ರಿಂದ ಒಬ್ಬ ಸಮಾಜ ಅಂತ ಕಟ್ಟಬೇಕಾದ್ರೆ ಅವನಲ್ಲಿ ಎಲ್ಲ ಬಗೆಯ ಸದ್ಗುಣಗಳು ಅಂತ ಹೇಳ್ತಕ್ಕಂಥವುಗಳು ರೂಢಮೂಲವಾಗಬೇಕು, ಮತ್ತು ಅಂತರ್ದೃಷ್ಟಿ ಅಂತ ಹೇಳ್ತಕ್ಕಂತಹದ್ದು ಬೆಳೆದಿರಬೇಕಾಗುತ್ತೆ. ತನ್ಮೂಲಕ ಆತ ಆ ಸಮಾಜಕ್ಕೆ ಸೇರಬಂದ ವ್ಯಕ್ತಿಗಳನ್ನು ಚೆನ್ನಾಗಿ ಪರೀಕ್ಷಿಸಿ ಆಮೇಲೆ ಸೇರಿಸಿಕೊಳ್ಬೇಕು. ಸೇರಿಸಿಕೊಂಡ ಮೇಲೆ ಅವನು ಒದ್ದು ಹೋಗುವಂತಹ ರೀತಿ ಬರಬಾರದು, ಆಗ ಸಂಘ ದುರ್ಬಲವಾಗುತ್ತೆ. ಸಂಘ ಕಟ್ಟುವವರಿಗೆಲ್ಲ ಶ್ರೀರಾಮಕೃಷ್ಣದಂತಹ ಒಂದು ಅದ್ಭುತವಾದಂತಹ ಸಲಹೆ ಇದು. ಬಳಿಕ ಶ್ರೀರಾಮಕೃಷ್ಣ ಮುಂದುವರಿಸ್ತಾ ಹೇಳ್ತಾರೆ, ಮತ್ತೆ ನಾನು ಕೇಶವಸೇನಿಗೆ ಹೇಳಿದೆ, ನೀನು ಆದ್ಯಾಶಕ್ತಿಯನ್ನ ಒಪ್ಕೊಂಡ್ಬಿಡು. ಬ್ರಹ್ಮನಿಗೂ ಶಕ್ತಿಗೂ ಅಭೇದ, ಯಾರು ಬ್ರಹ್ಮನೋ ಅವನೇ ಶಕ್ತಿ. ದೇಹಬುದ್ಧಿ ಇರುವವರೆಗೆ ದ್ವೈತ ಎಂಬ ಬೋಧೆ, ಬಾಯಿ ಬಿಡುವುದು ಅಂದ್ರೇನೆ ದ್ವೈತ. ಕೇಶವಸೇನ ಕೊನೆಗೂ ಕಾಳಿಯನ್ನು ಸ್ವೀಕರಿಸಿದ. ಇಲ್ಲಿ ಎಂತೆಂತ ಮಾತುಗಳನ್ನೆಲ್ಲ ಹೇಳಿದ್ರು, ನಾವು ಅದನ್ನು ಮನನ ಮಾಡಬೇಕು. ಆದ್ಯಾಶಕ್ತಿಯನ್ನು ಒಪ್ಕೊಂಡು ಬಿಡೋ ಅಂತ, ದೇವಿ ದೇವ ಭಗವಂತ ಪುರುಷ ಮಾತ್ರ, ಸ್ತ್ರೀ ಅಲ್ಲ ಅಂತನ್ನುವ ದೃಷ್ಟಿ, ಸಂಕುಚಿತ ದೃಷ್ಟಿ. ಭಗವಂತ ನಿರಾಕಾರ ಮಾತ್ರ, ಅವನಿಗೆ ಆಕಾರ ಇಲ್ಲ ಅಂತ ತಿಳ್ಕೊಳ್ತಕ್ಕಂಥದ್ದು ಸಂಕುಚಿತ ದೃಷ್ಟಿ. ಅವನು ಸರ್ವಶಕ್ತ ಅಂತ ಹೇಳಿದ ಮೇಲೆ ಆಕಾರ ತೆಗೆದುಕೊಳ್ಳಲು ಸಾಧ್ಯ ಇಲ್ವೇ? ಸರ್ವಶಕ್ತ ಅಂತಂದ್ರೆ ಏನು ಬೇಕಾದರೂ ಮಾಡಬಲ್ಲ, ಅಸಾಧ್ಯವಾದದ್ದನ್ನು ಸುಸಾಧ್ಯವಾಗಿಸಬಲ್ಲ ಅಂತ ಹೇಳಿದ ಮೇಲೆ ಅವನಿಗೆ ಆಕಾರ ತೆಗೆದುಕೊಳ್ಳಲು ಸಾಧ್ಯ ಇಲ್ವೇ? ಅಲ್ಲ, ಕಣ್ಣು ಮುಂದೆ ಇಷ್ಟೊಂದು ಆಕಾರಗಳನ್ನು ಸೃಷ್ಟಿ ಮಾಡಿದವನು ತಾನೂ ಅದರ ಮಧ್ಯೆ ಇನ್ನೊಂದು ಆಕಾರವನ್ನು ತೆಗೆದುಕೊಂಡು ಬರೋಕೆ ಸಾಧ್ಯವಿಲ್ಲ ಅಂದ್ರೆ ಏನರ್ಥ? ಆ ರೀತಿಯಲ್ಲಿ ನಾವು ಆ ಪರಬ್ರಹ್ಮ ಶಕ್ತಿಯನ್ನು ಸೀಮಿತವಾಗಿ ಭಾವಿಸಿದಾಗ ನಮಗೆ ಪರಿಪೂರ್ಣವಾದ ಜ್ಞಾನ ಉಂಟಾಗೋದಕ್ಕೆ ಕಷ್ಟವಾಗಿ ಅದೇ ಬಾಧಕವಾಗಿ ನಿಲ್ಲುತ್ತದೆ, ಅಡ್ಡ ನಿಂತು ಬಿಡ್ತದೆ. ಆಧ್ಯಾತ್ಮಿಕ ಜೀವನದಲ್ಲಿ ಮುಂದುವರಿದಕ್ಕೆ ಸಾಧ್ಯ ಇಲ್ಲ. ಶೃಂಗೇರಿ ಮಠದ ಸ್ವಾಮಿಗಳಂತ ಒಬ್ರು ಕೇಳಿದ್ರಂತೆ, ನೀವು ಅದ್ವೈತಿಗಳು ಆಗಿರುವಾಗ ಈ ಶಾರದಾದೇವಿಯನ್ನು ಯಾತಕ್ಕೆ ಪೂಜೆ ಮಾಡ್ತಾ ಇದ್ದೀರಿ? ದ್ವೈತ ಅಲ್ವೇ ಅದು? ವಿಗ್ರಹವನ್ನು ಇಟ್ಕೊಂಡು ಪೂಜೆ ಮಾಡಿದ್ರೆ ದ್ವೈತ ಅಲ್ವೇ ಅದು? ಆಗಿನ ಕಾಲ ಸ್ವಾಮಿಗಳು ಚಂದ್ರಶೇಖರ ಸ್ವಾಮಿ ಅವರು ಹೇಳಿದ್ರಂತೆ, ಈ ದೇವಿ ನಾವು ಯಾವ ಪರಬ್ರಹ್ಮದ ಮಾಯಾ ಮಾಯಾ ಅಂತ ಹೇಳ್ತಾ ಇದ್ದೇವೋ ಆ ಮಾಯೆಗೆ ಅಧಿಷ್ಠಾತೃ ದೇವತೆ. ಮಾಯಾಶಕ್ತಿಯನ್ನು ಒಪ್ಪಿಕೊಳ್ಳೇಬೇಕಾಗುತ್ತೆ. ಪರಬ್ರಹ್ಮ ಯಾವುದೋ ಅದೇ ಮಾಯೆ. ಮಾಯೆಯನ್ನು ನಾವು ಆರಾಧಿಸದೆ ಅವಳ ಕೃಪೆಗೆ ಪಾತ್ರರಾಗದೆ ಪರಬ್ರಹ್ಮಕ್ಕೆ ಅವಳು ದಾರಿ ಮಾಡಿಕೊಡ್ತಕ್ಕಂಥವಳಲ್ಲ. ಅದಕ್ಕೋಸ್ಕರವೇ ಅಂತಹ ಅದ್ವೈತಿಗಳು ಕೂಡ ಈ ರೀತಿಯಲ್ಲಿ ದೇವಿಯ ಪೂಜೆಯನ್ನು ಮಾಡ್ತಾರೆ. ಶ್ರೀ ಶಂಕರಾಚಾರ್ಯರಂತೂ ಶಕ್ತಿಪೀಠಗಳನ್ನು ಎಷ್ಟೊಂದು ನಿರ್ಮಾಣ ಮಾಡಿದ್ದಾರೆ ಅಂತನ್ನೋದನ್ನ ನಾವು ಬೇಕಾದಷ್ಟು ನೋಡ್ತಾ ಇದ್ದೇವೆ. ಅಂತಹ ಅದ್ವೈತಿಗಳು, ಅಂತಹ ನಿರಾಕಾರ ಜ್ಞಾನ ಮಾಡಿಕೊಂಡಿರ್ತಕ್ಕಂಥವರು. ಅದಕ್ಕೋಸ್ಕರ ಶ್ರೀರಾಮಕೃಷ್ಣರು ಆ ಕೇಶವನಲ್ಲಿ ಇರತಕ್ಕಂತಹ ಒಂದೇ ಒಂದು ದೋಷವನ್ನು ಹೋಗಲಾಡಿಸಿ ಅವನನ್ನ ಪರಿಪೂರ್ಣ ಸ್ಥಿತಿಗೆ ಕೊಂಡೊಯ್ಯೋದಕ್ಕೋಸ್ಕರ ಆತ್ಮೀಯವಾದಂತಹ ಸಲಹೆಯನ್ನು ಹೇಳ್ತಾರೆ. ಆತ್ಮೀಯ ಸಲಹೆ, ಹೇ ಒಪ್ಕೊಂಡ್ಬಿಡೋ, ಸ್ನೇಹಪೂರ್ಣವಾದಂತಹ ಸಲಹೆ, ಸ್ವಾರಸ್ಯವಾದಂತಹ ಮಾತು. ಯಾರು ಬ್ರಹ್ಮನೋ ಆತನೇ ಶಕ್ತಿ, ಒಪ್ಪಿಕೊ. ದೇಹಬುದ್ಧಿ ಇರುವವರೆಗೆ ದ್ವೈತ ಬೋಧೆ, ಬಾಯಿ ಬಿಡೋದು ಅಂದ್ರೆ ದ್ವೈತ. ಯಾವ ಅದ್ವೈತಿಗಳು ಅದ್ವೈತದಲ್ಲೇ ಇದ್ದುಕೊಂಡು ಇತರರಿಗೆ ಬೋಧನೆಯನ್ನು ಮಾಡಲಾರರು? ಅದ್ವೈತ ಅದ್ವೈತ ಅಂತ ಹೇಳ್ತಕ್ಕಂಥದ್ದು ಒಂದು ಅನುಭವದ ಸ್ಥಿತಿ. ಬಾಯಿ ಮುಚ್ಚಿದ್ರೆ ಅದ್ವೈತ, ಬಾಯಿ ಬಿಟ್ಟರೆ ದ್ವೈತ. ಮಾತಾಡುವವರು ಮಾತಾಡುವಂತಹದ್ದು, ಅದನ್ನು ಕೇಳುವವರೊಬ್ರು, ಮೂರಾಯ್ತು, ಎರಡು ಕೂಡ ಅಲ್ಲ. ಶ್ರೀರಾಮಕೃಷ್ಣ ಅದನ್ನ ಆ ರೀತಿಯಲ್ಲಿ ಸ್ಪಷ್ಟಪಡಿಸ್ತಾರೆ. ಆಗ ಕೇಶವಚಂದ್ರ ಸೇನಿ ಒಪ್ಪಿಗೆ ಆಗುತ್ತೆ, ಅವನು ಕಾಳಿಯನ್ನು ಒಪ್ಪಿಕೊಂಡಂತೆ. ಬಳಿಕ ಶ್ರೀರಾಮಕೃಷ್ಣ ಮುಂದುವರಿಸುತ್ತೆ, ಹೇಳ್ತಾರೆ ಒಂದು ದಿನ ಕೇಶವ ಇಲ್ಲಿಗೆ ಬಂದಿದ್ದ. ನಾನು ಆತನಿಗೆ ಹೇಳಿದೆ, ನನಗೆ ನಿನ್ನ ಲೆಕ್ಚರ್ ಕೇಳಬೇಕು ಅಂತ ಆಸೆಯಾಗಿದೆಯಲ್ಲ ಅಂತ. ಆತ ಆ ಮುಖಪಟ್ಟಪದಲ್ಲಿ ಕುಳಿತುಕೊಂಡು ಅಲ್ಲೇ ಒಂದು ಲೆಕ್ಚರ್ ಕೊಟ್ಟ. ಬಳಿಕ ಎಲ್ಲರೂ ಸ್ನಾನಘಟ್ಟದ ಮೇಲೆ ಕುಳಿತು ಬಹಳವಾಗಿ ಮಾತನಾಡಿದ್ವು. ನಾನು ಆತನಿಗೆ ಹೇಳಿದೆ, ಯಾರು ಭಗವಂತನೋ ಆತನೇ ಒಂದು ರೂಪದಲ್ಲಿ ಭಕ್ತನಾಗಿದ್ದಾನೆ, ಇನ್ನೊಂದು ರೂಪದಲ್ಲಿ ಭಾಗವತನಾಗಿದ್ದಾನೆ. ಆದ್ರಿಂದ ನೀವೆಲ್ಲರೂ ಈಗ ಹೇಳಿ ನೋಡೋಣ, ಭಾಗವತ ಭಕ್ತ ಭಗವಾನ್, ಭಾಗವತ ಭಕ್ತ ಭಗವಾನ್ ಅಂತ ಕೇಶವಸೇನ ಮತ್ತು ಆತನ ಭಕ್ತರು ಎಲ್ಲರೂ ಕೂಡಿ ಅದನ್ನು ಗಟ್ಟಿಯಾಗಿ ಹೇಳಿದ್ರಂತೆ. ಯಾವಾಗ ನಾನು ಗುರು ಕೃಷ್ಣ ವೈಷ್ಣವ ಅಂತ ಹೇಳಿದ್ನೋ, ಶ್ರೀರಾಮಕೃಷ್ಣ ಹೇಳ್ತಾರೆ, ಯಾವಾಗ ನಾನು ಗುರು ಕೃಷ್ಣ ವೈಷ್ಣವ ಅಂತ ಹೇಳಿದ್ನೋ, ಆಗ ಕೇಶವ ಹೇಳಿದ, ಮಾಶೇರೆ ಈಗ ಅಷ್ಟು ದೂರದವರೆಗೆ ಬೇಡಿ, ಜನ ನನ್ನನ್ನು ಗೊಡ್ ವೈಷ್ಣವ ಅಂದ್ಬಿಟ್ಟಾರು ಅಂದ್ಬಿಟ್ಟ. ಭಗವಂತ ಭಾಗವತ ಭಕ್ತ ಅಂತನೋ ಈ ಮಾತನ್ನೇನು ಹೇಳಿದ, ಆದರೆ ಗುರು ಕೃಷ್ಣ ವೈಷ್ಣವ ಅಂತ ಹೇಳೋದಕ್ಕೆ ಮಾತ್ರ ಹಿಂದೇಟು ಹಾಕ್ಬಿಟ್ಟ. ಯಾತಕ್ಕೆ ಅಂದ್ರೆ ಗೊಡ್ಡು ವೈಷ್ಣವ ಅಂತ ಜನ ಕರೀತಾರೆ ಅಂತನೋ ಹೆದರಿಕೆ. ಗೊಡ್ಡು ವೇದಾಂತಿಯ ಬಗ್ಗೆ ನಾವು ನೋಡಿದ್ವು, ಬಹುಶಃ ಇಲ್ಲಿ ಹೇಳಿದ್ನೋ ಎಲ್ಲಿ ಹೇಳಿದ್ನೋ ಗೊತ್ತಿಲ್ಲ, ಇಲ್ಲೇ ಹೇಳಿರ್ಬೇಕು. ಗೊಡ್ಡು ವೇದಾಂತಿ ಹೇಗಾಗೋದಕ್ಕೆ ಸಾಧ್ಯ? ವೇದಾಂತ ಗೊಡ್ಡಲ್ಲ, ಆದ್ರೆ ಹೇಳುವವನಿದ್ದಾನಲ್ಲ ಅವನು. ಆದ್ರಿಂದ ಅವನು ಗೊಡ್ಡು ವೇದಾಂತಿ ಆಗಿಬಿಟ್ಟ. ಹಾಗೆ ಇಲ್ಲಿ ಗೊಡ್ಡು ವೈಷ್ಣವರು ಅಂತ ಇಲ್ಲಿ ಕೇಶವಶಯನ ಹೇಳ್ತಾ ಇದ್ದಾನೆ. ಗೊಡ್ಡು ವೈಷ್ಣವರು ಅಂತ ಹೇಳಿದ್ರೆ ಅನುಭವ ಇಲ್ಲ, ನಿಜವಾದ ಭಕ್ತಿ ಇಲ್ಲ, ಇನ್ನು ಕೆಲವು ಸಾಧುಗಳಿದ್ದಾರಂತೆ ಅಲ್ಲಿ, ಅವರಿಗೆಲ್ಲ ಊಟ ಹಾಕ್ತಾ ಇರ್ತಾರೆ, ಅವರು ಉಂಡು ಉಂಡು ಉಂಡು ಕೆಟ್ಟರಂತೆ. ಹೀಗೆ ಒಬ್ರೊಬ್ರು ಒಂದೊಂದು ಚಾಳಿಯನ್ನು ಬೆಳೆಸ್ಕೊಂಡು ಬಿಟ್ಟಿರ್ತಾರೆ ಧರ್ಮದ ಹೆಸರಿನಲ್ಲಿ, ಇಷ್ಟೇ ಅವರಿಗೆ ಪ್ರಾಪ್ತಿ. ಆದ್ರಿಂದ ಅವರು ಗೊಡ್ಡು ವೈಷ್ಣವರಾಗುವುದು. ಅನುಭವ ಪೂರ್ಣವಾಗಿ ಮುಂದುವರಿಯಿತು ಅಂತ ಹೇಳಿದ್ರೆ, ಅರಿತು ಮುಂದುವರಿಯಿತು ಅಂತ ಹೇಳಿದ್ರೆ ಅವರು ಗೊಡ್ಡು ವೈಷ್ಣವರು ಆಗೋದೂ ಇಲ್ಲ, ಅವರು ಗೊಡ್ಡು ವೇದಾಂತಿಗಳು ಆಗೋದಿಲ್ಲ. ಅರಿವು ಎಲ್ಲ ವ್ಯತ್ಯಾಸಕ್ಕೂ ಕಾರಣ. ಈಗ ಶ್ರೀರಾಮಕೃಷ್ಣ ಮಾತು ಮುಂದುವರಿಸ್ತಾ ಹೇಳ್ತಾರೆ, ತ್ರಿಗುಣಾತೀತನಾಗುವುದು ಬಹಳ ಕಷ್ಟ, ಭಗವಂತನ ಸಾಕ್ಷಾತ್ಕಾರ ದೊರೆಯದವರಿಗೆ ಅದು ಸಾಧ್ಯವಾಗೋದಿಲ್ಲ. ಮನುಷ್ಯ ಮಾಯಾ ರಾಜ್ಯದಲ್ಲಿ ವಾಸ ಮಾಡ್ತಾನೆ, ಈ ಮಾಯೆ ಭಗವಂತನನ್ನು ದರ್ಶನ ಮಾಡೋದಕ್ಕೆ ಬಿಟ್ಕೊಡ್ತಾ ಇಲ್ಲ. ಇದು ಮನುಷ್ಯನನ್ನು ಅಜ್ಞಾನದಿಂದ ಮುಸುಕಿ ಇಟ್ಟುಬಿಟ್ಟಿದೆ ಅಂತ. ತ್ರಿಗುಣಾತೀತನಾಗದೆಯೇ ಭಗವಂತನ ಸಾಕ್ಷಾತ್ಕಾರ ಸಾಧ್ಯವಿಲ್ಲ. ತ್ರಿಗುಣ ಅಂತ ಹೇಳಿದ್ರೆ ಯಾವುದು? ಮತ್ತೆ ಮತ್ತೆ ನೆನಪು ಮಾಡಿಕೊಳ್ಬೇಕು, ಸತ್ವ ರಜಸ್ತಮೋ ಗುಣಗಳು ಅಂತ. ಸತ್ವಗುಣವೂ ಕೂಡ ಭಗವಂತ ಸಾಕ್ಷಾತ್ಕಾರಕ್ಕೆ ಒಂದು ಬಗೆಯಿಂದ ಅಡ್ಡಿಯಾಗ್ತದೆ. ಕೊನೆಯಲ್ಲಿ ಅಚೇತನಾಗಬೇಕು, ಅದನ್ನು ಕೂಡ ದಾಟಿ ಹೋಗಬೇಕು ಅಂತ ಶ್ರೀರಾಮಕೃಷ್ಣರು ಮತ್ತು ಭಗವದ್ಗೀತೆ ಎಲ್ಲವೂ ಕೂಡ ನಮಗೆ ಬೋಧನೆಯನ್ನು ಕೊಟ್ಟಿದೆ. ಅದು ಸುಲಭವಾದ ಕೆಲಸ ಅಲ್ಲ. ಯಾತಕ್ಕೆ ಅಂತ ಹೇಳಿದ್ರೆ ಈ ಮಾಯೆ ಅಂತ ಇರತಕ್ಕಂಥದ್ದು ಕಟ್ಟಿಟ್ಟಿದೆ ನಮ್ಮನ್ನ. ಮೋಹ ಯಾರಿಗಿಲ್ಲ? ಒಂದಲ್ಲ ಒಂದು ಬಗೆಯಿಂದ ಮನುಷ್ಯ ಮೋಹಿತನಾಗಿದ್ದಾನೆ, ಗುಣಕ್ಕೆ ಕಟ್ಟು ಬಿದ್ದು ಹಾಗಾಗಿದ್ದಾನೆ. ಅದಕ್ಕೋಸ್ಕರ ಶ್ರೀಕೃಷ್ಣ ಹೇಳ್ತಾನೆ, ದೈವೀಹೇಷ ಗುಣಮಯಿ ಮಮ ಮಾಯಾ ದುರತ್ಯಯ ಮಾಮೇವ ಏ ಪ್ರಪದ್ಯಂತೆ ಮಾಯಾಂ ಏತಾಂ ತರಂತಿತೆ. ಈ ಗುಣಗಳು ಚಡ್ತಕ್ಕಂಥವುಗಳು ದೈವಿ ನನಗೆ ಸಂಬಂಧಪಟ್ಟದ್ದು, ನಾನೇ ಇದನ್ನೆಲ್ಲ ಹರಡಿದ್ದು. ಆದ್ರಿಂದ ಈ ಮಾಯಾ ರಾಜ್ಯ, ಗುಣಗಳಿಂದ ಕೂಡಿದಂತಹ ಮಾಯಾ ರಾಜ್ಯ, ಇದರಿಂದ ಪಾರಾಗಿ ನನ್ನ ಬಳಿಗೆ ಬರಬೇಕಾದ್ರೆ ನನಗೆ ಶರಣಾಗಬೇಕು. ಮಾಂ ಏವ ಏ ಪ್ರಪದ್ಯಂತೆ ಮಾಯಾಂ ಏತಾಂ ತರಂತಿತೆ, ಯಾರು ನನಗೆ ಶರಣಾಗ್ತಾರೋ ಅವರು ಈ ಮಾಯೆಯಿಂದ ಪಾರಾಗ್ತಾರೆ ಅಂತ. ಅದಕ್ಕೋಸ್ಕರ ಹರಿನಾಮ ಸಂಕೀರ್ತನೆ ಮಾಡ್ತಾ ಹೋಗಪ್ಪ ಅಂತ ಶ್ರೀರಾಮಕೃಷ್ಣ ಹೇಳಿತು. ಭಗವನ್ ನಾಮ ಸಂಕೀರ್ತನೆ ಮಾಡ್ತಾ ಮಾಡ್ತಾ ಮಾಡ್ತಾ ಮನದ ಮಾಯೆ ಮಾಯವಾಗಿ ಹೋಗಿಬಿಡುತ್ತೆ. ಶ್ರೀರಾಮಕೃಷ್ಣ ಇನ್ನೊಂದು ಉದಾಹರಣೆ ಕೊಟ್ಟರಲ್ಲ, ತುಂಬಾ ಸ್ವಾರಸ್ಯಕರವಾದ ಉದಾಹರಣೆ. ಮನೆ ಯಜಮಾನ ಒಳಗಡೆ ಇರ್ತಾನೆ, ಹೊರಗಡೆಯಿಂದ ನಾವು ಹೋಗ್ತಾ ಇದ್ದೇವೆ, ಅವನ ಮನೆಗೆ ಹೋಗ್ಬೇಕು, ಒಳಗಡೆ ಹೋಗ್ಬೇಕು, ಆದ್ರೆ ಅಲ್ಸೇಷನ್ ನಾಯಿ ಸಾಕ್ಬಿಟ್ಟೆ ಅವನು. ಅದು ಯಾವನ ಹಾಗೆ ಬೊಗಳತಾ ಇರುತ್ತದೆ. ಆ ಬೊಗಳುವಿಕೆಯ ಸದ್ದೇ ನಮ್ಮ ಹೃದಯವನ್ನು ಅಲ್ಲಾಡಿಸಿಬಿಡುತ್ತೆ. ಇನ್ನು ಮನೆಯೊಳಗೆ ಹೋಗೋ ಮಾತಲ್ಲಿ ಬಂತು. ಆಗೇನ್ ಮಾಡ್ತಾನೆ ಇವನು? ಓ ಗೋವಿಂದರಾಯರೇ ಅಂತ ಕರೀತಾನೆ. ಇನ್ನು ಗಟ್ಟಿಯಾಗಿ ಕರೀತಾನೆ, ಗೋವಿಂದರಾಯರೇ. ಆಗ ಒಳಗಡೆ ಇರತಕ್ಕಂಥವನಿಗೆ ಕೇಳ್ತಾನೆ, ಓಡ್ ಬರ್ತಾನ ಗೋವಿಂದ, ಲೋಚಿಕೊಡ್ತಾನೆ, ಏ ಬಾಯಿ ಕಡೆ ಸುಮ್ಮನಿರು, ನಮ್ಮ ಅನ್ಕೊಂಡು ಅವನು ಅಂತ ಭೀಮಕಾಯದ ನಾಯಿ ಸುಮ್ಮನಿದ್ ಬಿಡುತ್ತೆ. ಇವನು ಆ ನಾಯಿ ಪಕ್ಕದಲ್ಲೇನೇನೆ ಅವನಿಂದ ಆ ನಾಯಿನ ಜಂಬದಿಂದ ನೋಡ್ಕೊಂಡ್ಬೇಕಾದ್ರೆ ಹೋಗ್ಬೋದು ಒಳಗಡೆ. ಏಯ್ ಇಲ್ಲಿವರೆ ಬಿಡ್ತಾ ಇದ್ದಲ್ಲ, ಈಗ ನೋಡು ನಿನ್ನ ಎದುರಿಗೆ ಹೋಗ್ತಾ ಇದ್ದೀನಿ ಒಳಗಡೆ. ಭಗವಂತ ಅನುಗ್ರಹ ಮಾಡ್ದ ಅಂತ ಹೇಳಿದ್ರೆ ಈ ಮಾಯೆ ಅಂತ ಹೇಳ್ತಕ್ಕಂತ ನಾಯಿ ಏನು ತೊಂದರೆ ಕೊಡಕ್ಕೆ ಬರೋದಿಲ್ಲ. ಅಷ್ಟೇ ಅಲ್ಲ, ಹೋಗಪ್ಪ ಒಳಗೆ ಹೋಗು ಅಂತ ಬಾಲ ಅಲ್ಲ ಆಡಿಸಿ ಒಳಗಡೆ ಸ್ವಾಗತವನ್ನು ಕೋರುತ್ತದೆ ನಮಗೆ. ಶ್ರೀರಾಮಕೃಷ್ಣ ಮುಂದುವರಿಸ್ತಾ ಈ ಮಾಯೆಯ ಸ್ವರೂಪ ಎಂಥದ್ದು ಅನ್ನೋದನ್ನ ಹೇಳ್ತಾರೆ. ಒಮ್ಮೆ ಹೃದಯ ರಾಮ ಹೃದಯ ಇಲ್ಲಿಗೆ ಒಂದು ಹೋರಿ ಗುರುವನ್ನ ತಗೊಂಡು ಬಂದ. ಅದು ಹುಲ್ಲು ಮೇಲಿ ಅಂತ ಒಂದು ಉದ್ದವಾದ ಹಗ್ಗದಿಂದ ತೋಟದಲ್ಲಿ ಕಟ್ಟಿದ್ದ. ನಾನು ಆತನನ್ನು ಕೇಳಿದೆ, ಹೇ ಇರದು, ಯಾಕೆ ನೀನು ದಿನವೂ ಆ ಕರುವನ್ನು ಅಲ್ಲಿ ಕಟ್ತಾ ಇದೀಯಾ ಅಂತ. ಆತ ಹೇಳಿದ, ಮಾವ ಇದನ್ನ ಊರಿಗೆ ಕಳಿಸ್ತೇನೆ, ದೊಡ್ಡದಾದ ಮೇಲೆ ಇದು ನೇಗಿಲಿಗೆ ಬರುತ್ತೆ, ನೇಗಿಲಿಗೆ ಕಟ್ಟಿ ಉತ್ತು ತುಂಬಾ ಬೆಳೆ ಬೆಳಿಬಹುದು ಅಂದ. ಈ ಮಾತು ನನ್ನ ಕಿವಿಗೆ ಬಿದ್ದೊಡನೆಯೇ ನಾನು ಮೂರ್ಛಿತನಾಗಿ ಬಿದ್ದುಬಿಟ್ಟೆ. ಆಗ ನನಗನಿಸ್ತು ಮಾಯೆಯ ಕ್ರೀಡೆ ಎಷ್ಟು ಅದ್ಭುತವಾದದ್ದು. ಕಾಮಾರ್ಪುಕುರ ಇರೋದೆಲ್ಲಿ? ಈ ಸಿಹೋರ್ ಅಂದ್ರೆ ಹೃದಯ ರಾಮ ವಾಸವಾಗಿರ್ತಕ್ಕಂಥ ಸಿಹೋರ್ ಅದು ಇರೋದೆಲ್ಲಿ? ಈ ಕಲ್ಕತ್ತಾ ಇರೋದೆಲ್ಲಿ? ಈ ಬಡ ಪ್ರಾಣಿ ಅಲ್ಲಿಯವರೆಗೆ ನಡೆದುಕೊಂಡು ಹೋಗಬೇಕು, ಅಲ್ಲಿ ಅದು ದೊಡ್ಡದಾಗಿ ಬೆಳಿಬೇಕು, ಬಳಿಕ ಬಹಳ ದಿನಗಳಾದ ನಂತರ ಅದನ್ನು ನೇಗಿಲಿ ಕಟ್ಟಬೇಕು. ಸಂಸಾರ ಅಂದ್ರೆ ಇದೆ, ಮಾಯೆ ಅಂತಂದ್ರೆ ಇದೆ. ಬಹಳ ಹೊತ್ತಾದ ನಂತರ ನಾನು ಮೂರ್ಛೆಯಿಂದ ಎದ್ದೆ ಅಂತ ಶ್ರೀರಾಮಕೃಷ್ಣ ಹೇಳ್ತಾರೆ. ಇವನು ಪ್ಲಾನ್ ನೋಡಿ, ಅವನು ಪ್ಲಾನ್ ನೋಡ್ಬಿಟ್ಟು ಶ್ರೀರಾಮಕೃಷ್ಣ ಮೂರ್ಛೆ ಹೋದ್ರಂತೆ. ಹೀಗೂ ಉಂಟೆ ಅಂತ, ಇನ್ನು ಇವನು ಉದ್ಧಾರ ಆಗೋದು ಉಂಟೆ ಅಂತ. ಅಂದ್ರೆ ಹೋರಿಗರನ್ನ ಕಟ್ಟಬಾರ್ದು ಅಂತಲ್ಲ, ಬೆಳೆಸಬಾರ್ದು ಅಂತಲ್ಲ, ಅದು ಬೆಳೀತದೆ, ಆಮೇಲೆ ನೇಗಿಲಿಗೆ ಕಟ್ಟೋದಕ್ಕಾಗತ್ತೆ, ಎಲ್ಲವೂ ಆಗಬೇಕು. ಸಂಸಾರದಲ್ಲಿ ಯಾವಾಗ ನಾವು ಕಾಲಿಟ್ಟವೋ ಎಲ್ಲ ಕಾರ್ಯವೂ ಆಗಬೇಕಾಗತ್ತೆ. ಮಕ್ಕಳು, ಅವರಿಗೆ ವಿದ್ಯಾಭ್ಯಾಸ, ಅವರಿಗೆ ಮತ್ತೆ ಮದುವೆ, ಆಮೇಲೆ ಅವರಿಗೇನಾದರೂ ಉದ್ಯೋಗ, ಅವ್ರ ಮದುವೆ ಆದಮೇಲೆ ಅವರಿಗೆ ಮತ್ತೆ ಮಕ್ಕಳು, ಆ ಮಕ್ಕಳನ್ನು ಮತ್ತೆ ಅವರು ಬೆಳೆಸಿ, ಅವರೆಲ್ಲ ದೊಡ್ಡವರಾದ ಮೇಲೆ ಅವರಿಗೆ ಮತ್ತೆ ಮದುವೆ ಮಾಡಿಸಿ, ಆಮೇಲೆ ಅವರಿಗೆ ಎರಡು ಕೋಣೆಗಳನ್ನೆಲ್ಲ ಕಟ್ಟಿ, ಆಮೇಲೆ ಮತ್ತೆ ಅವರಿಗೂ ಮಕ್ಕಳಾಗಿ ಎಲ್ಲ ಸಂತಾನ ಲಕ್ಷ್ಮಿ ಅಂತ ಹೇಳ್ತಕ್ಕಂಥವಳು ಸುಪ್ರೀತಳಾಗಿ. ಹೀಗೆ ಈ ಮಾಯಾ ಪ್ರಪಂಚ ಅಂತ ಹೇಳ್ತಕ್ಕಂಥದ್ದು ಆ ಮಾಯಾ ಶಕ್ತಿಯಿಂದ ಹರ್ಕೊಂಡು ಹೋಗ್ತಾ ಇರುತ್ತೆ. ಯಾರೂ ಕೂಡ ಅದನ್ನು ನಿಲ್ಲಿಸೋದಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೋಸ್ಕರ ಶ್ರೀಕೃಷ್ಣ ಹೇಳಿದ್ದು, ಮಮ ಮಾಯಾ ದುರತ್ಯಯ, ಅದನ್ನ ದಾಟೋದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಅದಕ್ಕೋಸ್ಕರ ಕಠೋಪನಿಷತ್ತಲ್ಲಿ ಅದೇ ದುರ್ಗ ಅಂತ ಶಬ್ದವನ್ನ ಉಪಯೋಗಿಸ್ತಾ, ಶುರಸ್ಯ ಧಾರ ನಿಶಿತ ದುರುತ್ತಿಯ ದುರ್ಗಂ ಪತಸ್ಥ ಕವಿಯೋ ವದಂತಿ. ದುರ್ಗಂ ಅಂತಂದ್ರೆ ಗಮಿಸಲು ಕಷ್ಟಕರವಾದದ್ದು, ದಾಟಲು ಕಷ್ಟಕರವಾದದ್ದು ಅಂತ. ಹೀಗೆ ಶ್ರೀರಾಮಕೃಷ್ಣ ಆ ಒಂದು ಮಾತನ್ನು ಹೇಳಿ ಮಾಯೆಯ ಸ್ವರೂಪವನ್ನು ತಿಳಿಸಿಕೊಡ್ತಾ ಇದ್ದಾರೆ. ಈಗ ಗಂಟೆ ಮಾಸ್ಟರ್ ಮಾಷೆಯ ಬರೀತಾನೆ, ಗಂಟೆ ಅಪರಾಹ್ನ ಮೂರೋ ನಾಲ್ಕೋ ಇರಬೇಕು. ಪರಮಹಂಸರು ಭಾವಾವಿಷ್ಟ ಆಗಿ ತಮ್ಮ ಚಿಕ್ಕ ಮಂಚದ ಮೇಲೆ ಕುಳಿತಿರೋದು ಮಾಸ್ಟರ್ ಕಣ್ಣಿಗೆ ಬಿತ್ತು. ಸ್ವಲ್ಪ ಹೊತ್ತಾದ ನಂತರ ಅವರು ಭಗವತಿಯೊಡನೆ ಮಾತನಾಡ್ತಾ ಇರೋದು ಕೇಳಿ ಬಂತು. ಅವರು ಹೇಳ್ತಾ ಇದ್ದಾರೆ, ತಾಯೇ ಅವನಿಗೆ ಯಾಕೆ ಒಂದು ಕಿಂಚಿತ್ ಭಾಗವನ್ನು ಮಾತ್ರ ಕೊಟ್ಟಿದೀಯಾ ಅಂತ. ಸ್ವಲ್ಪ ಹಾಗೆಯೇ ಕುಳಿತು ಮತ್ತೆ ತಮ್ಮಷ್ಟಕ್ಕೆ ತಾವೇ ಹೇಳಿಕೊಳ್ತಾ ಇದ್ದಾರೆ, ತಾಯೇ ಈಗ ನನಗೆ ಅರ್ಥವಾಯಿತು, ನೀನು ಕೊಟ್ಟಿರುವಷ್ಟೇ ಅವನಿಗೆ ಯಥೇಷ್ಟ, ಅದರಿಂದಲೇನೆ ನಿನ್ನ ಕಾರ್ಯ ಆಗಿಬಿಡುತ್ತೆ, ಲೋಕ ಶಿಕ್ಷಣ ಆಗಿಬಿಡುತ್ತೆ ಅಂತ. ಶ್ರೀರಾಮಕೃಷ್ಣ ತಮ್ಮಷ್ಟಕ್ಕೆ ಹೇಳ್ಕೊಂಡಂತಹ ಮಾತಿದು. ನೋಡಿ ಈ ಮಾತನ್ನ ನಾವು ಯಾರು ತಾನೇ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ? ಇದ್ದಕ್ಕಿದ್ದಂತೆ ಅವ್ರ ಪಾಡಿಗೆ ಅವ್ರು ಹೇಳ್ತಾ ಇದ್ದಾರಂತೆ, ತಾಯೇ ಕಿಂಚಿತ್ ಭಾಗ ಮಾತ್ರ ಯಾತಕ್ಕೆ ಕೊಟ್ಟೆ ಅವನಿಗೆ. ಕಿಂಚಿತ್ ಭಾಗ ಅಂತಂದ್ರೆ ಯಾವ ಭಾಗ ಅದು? ಯಾವ ಆಸ್ತಿಯ ಭಾಗವೇ? ಯಾವ ಚಿನ್ನಾಭರಣದ ಭಾಗವೇ? ಯಾವ ಆಹಾರದ ಭಾಗವೇ? ಅದೇನು ಭಾಗ ಅದು? ಇದೆಲ್ಲ ನಮ್ಗೆ ಅರ್ಥ ಆಗ್ಬೇಕಾದ್ರೆ ಅವರ ಜೀವನವನ್ನು ಸಂಪೂರ್ಣ ಅಧ್ಯಯನ ಮಾಡಬೇಕು. ಅವರ ಆ ಜೀವನ ರಂಗದಲ್ಲಿ ಎಂತೆಂಥವರೆಲ್ಲ ಬಂದರು, ಎಂತೆಂಥವರಿಗೆ ಎಂತೆಂಥ ಮಾತುಗಳನ್ನೆಲ್ಲ ಹೇಳಿದ್ರು ಅಂತ ಅನ್ನೋದೆಲ್ಲ ನಮ್ಮ ಸ್ಮೃತಿ ಪಟಲದಲ್ಲಿ ಅಚ್ಚಳಿಯದೆ ಇರಬೇಕು. ಇಂತಿಂತಹ ಮಾತುಗಳನ್ನು ಹೇಳಿದಾಗ ಆ ಮಾತಿಗೆ ಇದನ್ನ ಲಗತ್ತೀಕರಿಸಿಕೊಳ್ಬೇಕು. ಶ್ರೀರಾಮಕೃಷ್ಣರು ರಾಖಾಲನಿಗೆ ಹೇಳಿದಂತಹ ಮಾತಿದು. ರಾಖಾಲ ಅಂತಂದ್ರೆ ಸ್ವಾಮಿ ಬ್ರಹ್ಮಾನಂದರು, ಇಡೀ ರಾಮಕೃಷ್ಣ ಮಠ ಮತ್ತು ಮಿಷನಿನ ಅಧ್ಯಕ್ಷರು, ಮಠದ ಅಧ್ಯಕ್ಷರು, ಮಿಷನಿನ ಅಧ್ಯಕ್ಷರು ಸ್ವಾಮಿ ವಿವೇಕಾನಂದರು. ರಾಮಕೃಷ್ಣ ಮಹಾಸಂಘ ಅಂತ ಹೇಳ್ತಕ್ಕಂಥದ್ದು ನಿರ್ಮಾಣವಾಗಬೇಕಾಗಿದೆ. ಅಲ್ಲಿಗೆ ಬರ್ತಕ್ಕಂಥ ಎಲ್ಲ ಸಾಧುಗಳಿಗೂ ಕೂಡ ಮಾರ್ಗದರ್ಶನ ಕೊಡಬೇಕಾಗಿದೆ, ಭಕ್ತಾದಿಗಳಿಗೂ ಕೂಡ ಮಾರ್ಗದರ್ಶನ ಕೊಡಬೇಕಾಗಿದೆ. ಎಂತಹ ಜವಾಬ್ದಾರಿಯುತವಾದಂತಹ ಕಾರ್ಯ! ಬರೀ ಮಾರ್ಗದರ್ಶನ ಅಲ್ಲ, ಹಾಗೆ ಮಾಡ್ಕೊಳ್ಳಿ ಹೀಗೆ ಮಾಡ್ಕೊಳ್ಳಿ ಅಂತ ಹೇಳ್ತಕ್ಕಂಥ ಮಾರ್ಗದರ್ಶನ ಮಾತ್ರ ಅಲ್ಲ, ಬರೀ ಮಾತಿನ ಮಾರ್ಗದರ್ಶನ ಮಾತ್ರ ಅಲ್ಲ, ಆಧ್ಯಾತ್ಮಿಕ ಶಕ್ತಿಯನ್ನು ಕಿಂಚಿತ್ತು ಅವರಲ್ಲಿ ಇಟ್ಟು ಅವರಲ್ಲಿಯೂ ಕೂಡ ಆಧ್ಯಾತ್ಮಿಕ ಶಕ್ತಿ ಜಾಗೃತವಾಗುವಂತ ಕಾರ್ಯವನ್ನು ಮಾಡಬೇಕಾಗಿದೆ. ವ್ಯಕ್ತಿ ವ್ಯಕ್ತಿಗಳಲ್ಲಿ ಆಧ್ಯಾತ್ಮಿಕ ಶಕ್ತಿಯನ್ನು ಜಾಗೃತಗೊಳಿಸುವಂತಹ ಕಾರ್ಯ ಮಾಡಬೇಕಾಗಿದೆ. ಹಾಗಿರುವಾಗ ಆ ರಾಖಾಲ್ನಲ್ಲಿ ಅಂದ್ರೆ ಮುಂದೆ ಸ್ವಾಮಿ ಬ್ರಹ್ಮಾನಂದರಾಗಲಿಕ್ಕೆ ಇರ್ತಕ್ಕಂಥವರಲ್ಲಿ ಎಷ್ಟು ಮಟ್ಟಿನ ಶಕ್ತಿ ಇರಬೇಕಾಗುತ್ತೆ? ಅವನು ಬೇಕಾದಷ್ಟು ಸಾಧನೆ ಮಾಡಿದ್ದಾನೆ, ಶ್ರೀರಾಮಕೃಷ್ಣ ಕೃಪೆಗೆ ಪಾತ್ರನಾಗಿದ್ದಾನೆ, ಆದರೂ ಅವನಲ್ಲಿ ಇರ್ತಕ್ಕಂಥ ಶಕ್ತಿ ಇರ್ತಕ್ಕಂಥದ್ದು ಬಹಳ ಕಡಿಮೆ ಅಂತನ್ನುವ ಭಾವನೆ ಬರ್ತಾ ಇದೆ ಶ್ರೀರಾಮಕೃಷ್ಣಿಗೆ. ಅದಕ್ಕೋಸ್ಕರ ಹೇಳ್ತಾ ಇದ್ದಾರೆ, ಏನಮ್ಮ ಇಷ್ಟೇ ಶಕ್ತಿ ಇಟ್ಟಿದ್ದಲ್ಲ ಅವನ ಹತ್ರ, ಅವನಿಗೆ ಈ ಮುಂದೆ ಬಹಳ ದೊಡ್ಡ ದೊಡ್ಡ ಕಾರ್ಯವನ್ನೆಲ್ಲ ಮಾಡಬೇಕಾಗಿದೆ ಅವನು ಅಂತ. ಆದರೆ ಮರುಕ್ಷಣಕ್ಕೆ ಅವರೇನು ಹೇಳಿದ್ರಂತೆ, ತಾಯಿಯಿಂದ ಉತ್ತರ ಸಿಕ್ಬಿಡುತ್ತೆ, ಮನಸ್ಸಲ್ಲೇ ಮಾತನಾಡ್ತಾರೆ, ಮನಸ್ಸಲ್ಲೇ ಉತ್ತರ ಸಿಕ್ಬಿಟ್ಟಿರುತ್ತೆ. ಆ ಉತ್ತರ ಏನು ಹೇಳುತ್ತೆ? ತಾಯಿ ಈಗ ನನಗೆ ಅರ್ಥ ಆಯಿತು, ನೀನು ಕೊಟ್ಟಿರುವಷ್ಟೇ ಅವನಿಗೆ ಯಥೇಷ್ಟ ಅಲ್ವೇ, ಅದರಿಂದಲೇ ನಿನ್ನ ಕಾರ್ಯ ಆಗಿಬಿಡುತ್ತೆ ಅಲ್ವೇ, ಲೋಕ ಶಿಕ್ಷಣ ಆಗಿಬಿಡುತ್ತೆ ಅಲ್ವೇ. ಆ ರಾಖಾಲಿಗೆ ಜಗನ್ಮಾತೆ ಎತ್ಕಿಂಚಿತ್ ಏನು ಶಕ್ತಿ ಕೊಟ್ಟಿದ್ದಾಳೋ ಅಷ್ಟಿಂದಲೇ ಲೋಕ ಶಿಕ್ಷಣ ಆಗಿಬಿಡುತ್ತೆ ಅಂತ. ಎಷ್ಟು ಸತ್ಯ ಮಾತು! ಸ್ವಾಮಿ ಬ್ರಹ್ಮಾನಂದರನ್ನ ಆಗಿನ ಕಾಲದ ಅವರು ಬದುಕಿರುವಾಗಲೇನೇನೆ ಎಲ್ಲ ಸಾಧುಗಳು ಕೂಡ ಯಾವ ಭಾವದಿಂದ ನೋಡಿಕೊಳ್ತಾ ಇದ್ರು. ಇವತ್ತಿಗೂ ಕೂಡ ಸ್ವಾಮಿ ಬ್ರಹ್ಮಾನಂದರ ಜೀವನ ಚರಿತ್ರೆಯನ್ನು ಅಧ್ಯಯನ ಮಾಡ್ತು ಅಂತ ಹೇಳಿದ್ರೆ ಎಷ್ಟು ಜನ ಅದರಿಂದ ಪ್ರಭಾವಿತರಾಗ್ತಾ ಇದ್ದಾರೆ. ನಾನು ಕೂಡ ಇನ್ನೂ ಆಶ್ರಮಕ್ಕೆ ಸೇರಿರಲಿಲ್ಲ, ಆಶ್ರಮಕ್ಕೆ ಬಂದಿದ್ದೇನೆ, ಮಂತ್ರದೀಕ್ಷೆ ತೆಗೆದುಕೊಂಡಿದ್ದೇನೆ, ವಾಪಸ್ ನಾನು ಸ್ಥಳಕ್ಕೆ ಹೋಗಿದ್ದೇನೆ. ಇಟರ್ನಲ್ ಕಂಪ್ಯಾನಿಯನ್ ಇಂಗ್ಲಿಷ್ನಲ್ಲಿ ಇತ್ತು, ಕನ್ನಡದಲ್ಲಿ ಇನ್ನೂ ಸರಿಯಾಗಿ ಬಂದಿರಲಿಲ್ಲ. ಆದ್ರಿಂದ ಅದನ್ನು ಓದಬೇಕು ಅಂತ ನನಗೆ ಆದೇಶವಾಗಿತ್ತು, ಅದರಿಂದ ಅದನ್ನು ಓದ್ತಾ ಇದ್ದೆ. ಇಟರ್ನಲ್ ಕಂಪ್ಯಾನಿಯನ್ ಓದಿ ಮುಗಿಯುವ ವೇಳೆಗೆ ಕಣ್ಣಲ್ಲಿ ಧಾರಾಕಾರವಾಗಿ ನೀರು. ಎಂಥ ಅದ್ಭುತ ವ್ಯಕ್ತಿಯಪ್ಪ ಇವರು ಅಂತ ಆ ಸ್ವಾಮಿ ಬ್ರಹ್ಮಾನಂದರ ಪಟವನ್ನು ಅಲ್ಲಿ ಹಚ್ಚಾಕಲಾಗಿತ್ತು. ಆ ಫೋಟೋಕ್ಕೆ ತುಂಬಾ ನಮಸ್ಕಾರ ಮಾಡಿದೆ, ಮುತ್ತಿಕ್ಕಿದೆ. ಸಾಕ್ಷಾತ್ ಜೀವಂತವಾಗಿಯೇ ಇದ್ದಾರೆ ಅಲ್ಲಿ ಎತ್ತನ್ನುವಷ್ಟು ಮಟ್ಟಿಗೆ. ಅಂತಹ ಒಂದು ಅದ್ಭುತವಾದಂತಹ ಶಕ್ತಿ ಆ ಸ್ವಾಮಿ ಬ್ರಹ್ಮಾನಂದರದ್ದು. ಆ ಶಕ್ತಿ ಅಂತ ಹೇಳ್ತಕ್ಕಂಥದ್ದು ಶರೀರದ ಮೂಲಕವೇ ಎಲ್ಲ ಶರೀರಗಳಿಗೂ ತಲುಪಬೇಕಾಗಿಲ್ಲ. ಶಕ್ತಿ ಅಂತ ಹೇಳ್ತಕ್ಕಂಥದ್ದು ಆಕಾರ ರಹಿತವಾದದ್ದು. ಕೇವಲ ಆ ಶಕ್ತಿಗೆ ಬಾಕಿ ಉಳಿದ ವ್ಯಕ್ತಿಗಳು ಶರಣಾದರೆ ಸಾಕು, ಅದು ಅತ್ತ ಕಡೆ ಹರಿದು ಬರುತ್ತದೆ. ಭಗವಂತನ ಕೃಪೆಯನ್ನ ಬಾಯಿ ಬಿಚ್ಚಿ ಕೇಳಬೇಕಾಗಿ ಇಲ್ಲ, ಕೇಳಿದ ಮಾತ್ರಕ್ಕೆ ಸಿಕ್ಕೋದೂ ಇಲ್ಲ. ಅದು ನಾವು ವಿನಯ ಸಂಪನ್ನರಾಗಬೇಕು, ನಾವು ದೀನರಾಗಬೇಕು, ಆಗ ಅವನ ಕೃಪೆ ನಮ್ಮ ಕಡೆಗೆ ಹರಿದು ಬರುತ್ತದೆ. ನಾವು ಅಹಂಕಾರದಲ್ಲಿ ಒಪ್ಪಿಕೊಂಡಿದ್ರೆ ಅದು ಹರಿದುಕೊಂಡು ಬರೋದು ಹರಿದು ಹೋಗುತ್ತೆ. ನೀರು ಎತ್ತರದಲ್ಲಿ ನಿಲ್ಲೋದಿಲ್ಲ, ತಗ್ಗಿನಲ್ಲೇ ನಿಲ್ಲೋದು. ಅದರಿಂದ ತಗ್ಗಿಕೊಂಡೇ ಇರಬೇಕಾಗತ್ತೆ ಕೃಪೆ ಅಂತ ಹೇಳ್ತಕ್ಕಂಥ ಅದು ಹರಿದು ಬರಬೇಕಾದ್ರೆ. ಆದ್ರಿಂದ ಭಗವಂತನ ಕೃಪೆಯನ್ನ, ಸಾಧು ಸಜ್ಜನರ ಕೃಪೆಯನ್ನು ನಾವು ಪಡೆಯಬೇಕಾದ್ರೆ ಅದಕ್ಕೆ ನಾವು ಅರ್ಹತೆಯನ್ನು ಪಡೆದುಕೊಳ್ಳಬೇಕು. ಅರ್ಹತೆಯನ್ನು ಪಡೆದುಕೊಳ್ಳೋದು ಅಂತ ಹೇಳಿದ್ರೆ ನಮ್ಮ ಹೃದಯದಲ್ಲಿ ಒಂದು ಬಗೆಯ ದೀನತೆಯನ್ನು ಉಂಟು ಮಾಡಿಕೊಳ್ಬೇಕು, ಒಂದು ಬಗೆಯ ವಿನಯವನ್ನು ಉಂಟು ಮಾಡಿಕೊಳ್ಬೇಕು. ಆಗ ಆ ಕೃಪೆ ತಾನೇ ತಾನಾಗಿ ಹರಿದು ಬರುತ್ತೆ. ಹೀಗೆ ಆ ರಾಖಾಲ್ನಲ್ಲಿ ಆದ್ಯ ಶಕ್ತಿಯ ತೆರತಕ್ಕಂಥದ್ದು ಕಿಂಚಿತ್ ಹರಿದು ಬಂದಿತ್ತು. ಅದನ್ನು ಶ್ರೀರಾಮಕೃಷ್ಣ ಹೇಳ್ತಾ ಇದ್ದಾರೆ. ಈ ಮಾತನ್ನ ಮಾಸ್ಟರ್ ಮಹಾಶಯ ಕೇಳಿಸಿಕೊಂಡವನು ಮತ್ತೆ ಬರೀತಾನೆ, ಪರಮಹಂಸರು ಈಗ ತಮ್ಮ ಅಂತರಂಗ ಭಕ್ತರಿಗೆ ಶಕ್ತಿ ಸಂಚಾರ ಮಾಡ್ತಾ ಇದ್ದಾರೇನೋ ಅಂತ. ಯಾವ್ಯಾವ ತಮ್ಮ ಭಕ್ತರಿದ್ದಾರೋ ಅವರೆಲ್ಲರೂ ಕೂಡ ಲೋಕ ಶಿಕ್ಷಣ ಮಾಡೋದಕ್ಕೆ ಸಮರ್ಥರಾಗಬೇಕು, ಯತ್ಕಿಂಚಿತ್ ಶಕ್ತಿ ಅವರಲ್ಲಿ ಬರಬೇಕು ಅಂತ ಹೇಳ್ತಕ್ಕಂಥ ಒಂದು ಸತ್ ಸಂಕಲ್ಪವನ್ನು ಮಾಡ್ತಾ ಇದ್ದಾರೇನೋ. ಮುಂದೆ ಅವರು ಲೋಕ ಶಿಕ್ಷಕರಾಗಲಿ ಅಂತ ಈಗಿಂದಲೇ ಅವರಿಗೆ ಬೇಕಾಗುವ ಅನುಕೂಲತೆಗಳನ್ನು ಕಲ್ಪಿಸ್ತಾ ಇದ್ದಾರೇನೋ ಅಂತ ಮಾಸ್ಟರ್ ಮಾಷೆ ಹೇಳ್ತಾರೆ. ಎಷ್ಟು ಸ್ವಾರಸ್ಯವಾಗಿದೆ. ಮಾಸ್ಟರ್ ಮಾಷೆ ಬರೆಯುವುದನ್ನು ಮುಂದುವರಿಸ್ತಾನೆ. ಕೊಠಡಿಯಲ್ಲಿ ರಾಖಾಲನೂ ಇದ್ದಾನೆ. ಪರಮಹಂಸರು ಇನ್ನೂ ಭಾವಾವಿಷ್ಟಾಗಿಯೇ ರಾಖಾಲನಿಗೆ ಹೇಳ್ತಾ ಇದ್ದಾರೆ, ನೀನು ನನ್ನ ಮೇಲೆ ಕೋಪಿಸಿಕೊಂಡಿದ್ದಿ ಅಲ್ವೇ, ನಿನಗೆ ಕೋಪ ಬರುವಂತೆ ನಾನು ಯಾಕೆ ಮಾಡಿದೆ ಗೊತ್ತೇ, ಇದರಲ್ಲಿ ಒಂದು ಉದ್ದೇಶ ಇದೆ. ಆಗ ಮಾತ್ರವೇ ಔಷಧ ಕೆಲಸ ಮಾಡುತ್ತೆ, ಕುರು ಚೆನ್ನಾಗಿ ಹಣ್ಣಾದ ಮೇಲೆ ಅದನ್ನು ಒಡೆಯುವಂತೆ, ಹಣ್ಣಾದ ಮೇಲೆ ತಾನೇ ಅದನ್ನು ಒಡೆಯುವಂತೆ ಮಾಡೋದಕ್ಕೆ ಸಾಧ್ಯ ಆಗೋದು ಅಂತ ಅಂದ್ಬಿಟ್ಟು ರಾಕಾಲ ಕೋಪಿಸಿಕೊಂಡಿದ್ದಂತೆ ಶ್ರೀರಾಮಕೃಷ್ಣ ಮೇಲೆ. ಗುರುವಿನ ಮೇಲೆ ಕೋಪಿಸಿಕೊಳ್ಬೋದೇ ಅಂತ ಕೇಳಿದ್ರೆ, ಅವನು ಆಧ್ಯಾತ್ಮಿಕ ಪುತ್ರನಾಗಿದ್ದ, ಮಾನಸ ಪುತ್ರ, ಪುತ್ರ ಸಹಜವಾದ ಸ್ವಾತಂತ್ರ್ಯವನ್ನು ವಹಿಸಿ ಕೋಪ ತಾಳಿದ್ದಾನೆ. ಅವನಿಗೆ ಕೋಪ ಬರುವಂತೆ ಇವರು ಮಾಡಿದ್ದಾರೆ ಅದನ್ನೇ ಹೇಳ್ತಾರೆ. ನಾನು ನಿನಗೆ ಕೋಪ ಬರುವಂತೆ ನಾನೇ ಮಾಡಿದ್ದು ಯಾತಕ್ಕೆ ಗೊತ್ತೇ ಅಂತ ಕೇಳ್ತಾರೆ. ಏನೇನು ಮಾಡಬಲ್ರು ಶ್ರೀರಾಮಕೃಷ್ಣರು? ಕೋಪವನ್ನು ಬರೆಸಬಲ್ರು, ಕೋಪವನ್ನು ಹೋಗಲಾಡಿಸಬಲ್ರು. ಇವನಿಗೆ ಕೋಪ ಬರೆಸಿದ್ದು ಯಾತಕ್ಕೆ ಅಂತ ಹೇಳಿದ್ರೆ ಅದರಲ್ಲೊಂದು ಉದ್ದೇಶ ಇದೆ ಅಂತ ಹೇಳ್ತಾ ಇದ್ದಾರೆ. ಗಾಯ ಅಂತ ಹೇಳ್ತಕ್ಕಂಥದ್ದು, ಈ ಕೂರು ಅಂತ ಹೇಳ್ತಕ್ಕಂಥದ್ದು ಚೆನ್ನಾಗಿ ಹಣ್ಣಾಗಬೇಕಂತೆ, ಆಮೇಲೆ ಅದನ್ನು ಒಡೆಯಿತು ಅಂತ ಹೇಳಿದ್ರೆ ಬೇಗ ವಾಸಿಯಾಗುತ್ತೆ. ಅದು ಸಂಪೂರ್ಣ ಹಣ್ಣಾಗಬೇಕಾದ್ರೆ ಮೊದಲೇ ನೀನು ಒಡೆಯಿತು ಅಂತ ಹೇಳಿದ್ರೆ ಆ ಗಾಯ ಅಂತ ಹೇಳ್ತಕ್ಕಂಥದ್ದು ಭಯಂಕರವಾಗುತ್ತೆ, ಸರಿಯಾಗಿ ವಾಸಿ ಆಗುವುದಿಲ್ಲ. ಹಾಗೇನೇ ಇವನು ಒಳಗಡೆ ಏನೋ ಒಂದು ಅಹಂಕಾರ ಅಂತ ಹೇಳ್ತಕ್ಕಂಥ ಕುರು ಇತ್ತು, ಅದು ಸರಿಯಾಗಿ ಬಲೀಲಿ ಅಂತ. ಒಬ್ಬ ಮನುಷ್ಯ ಕೋಪ ಮಾಡಿಕೊಂಡ ಅಂದ್ರೆ ಅದೇನರ್ಥ? ಅವನ ಅಹಂಕಾರ ಬಹಳ ಜಾಸ್ತಿ ಇತ್ತು ಅಂತ ಅರ್ಥ. ನನಗೆ ಹೀಗೆ ಹೇಳುವುದಂದ್ರೆ ಏನು, ಕೋಪ ಬರೋದಕ್ಕೆ ತಾನೆ, ನಾನು ಯಾರು ಅಂತ ಗೊತ್ತಿಲ್ವೇ, ನನಗೆ ಇವರು ಹೀಗೆ ಹೇಳುದಂದ್ರೆ ಏನು, ಕೋಪಕ್ಕಷ್ಟೇ ಸಾಕು ಕಾರಣ. ಈ ಒಂದು ಅಹಂಕಾರದ ಕುರು ಅಂತ ಹೇಳ್ತಕ್ಕಂಥ ಅದು ಚೆನ್ನಾಗಿ ಬಲಿತ ಮೇಲೆ ಅವರು ಅದನ್ನು ಚುಚ್ಚುತ್ತಾರೆ. ಆಮೇಲೆ ಅದರೊಳಗಡೆ ಇರತಕ್ಕಂಥ ಕೀವೆಲ್ಲ ಹೊರಗಡೆ ಬಂದು ಬೇಗ ವಾಸಿ ಆಗಿಬಿಡುತ್ತೆ ಅಂತನ್ನುವ ದೃಷ್ಟಿಯಿಂದ ಆ ಮಾತು ಹೇಳ್ತಾರೆ. ಬಳಿಕ ಮಾಸ್ಟರ್ ಮಾಷೆ ಬರೀತಾನೆ, ಸ್ವಲ್ಪ ಹೊತ್ತಾದ ನಂತರ ಹೇಳಲು ಆರಂಭಿಸಿದ್ದಾರೆ ಶ್ರೀರಾಮಕೃಷ್ಣರು, ಹೌದು ಆದರ ನನಗೆ ಒಣಗಿದ ಮರದ ಹಕ್ಕಂಡ, ಹಾಗಾದ್ರೆ ಸುಮ್ಮನೆ ಆತ ಯಾಕೆ ಹೇಳಿದಾನೆ, ಇದರಲ್ಲೂ ಒಂದು ಅರ್ಥ ಇದೆ. ಜಟಿಲೆ ಕುಟಿಲು ಇದಿದ್ರೆ ತಾನೇ ಲೀಲೆಗೆ ಕಳೆ ಬರಬೇಕಾದ್ರೆ ಅಂದ್ಬಿಟ್ರು. ಈಗ ಇದು ಬೇರೆ ವಿಚಾರ, ಅದು ರಾಖಾಲಿಗೆ ಸಂಬಂಧಪಟ್ಟ ವಿಚಾರ. ಇದು ಹಾಜರ ಹಾಜರ ಅಂತ ಹೇಳ್ತಕ್ಕಂಥ ಆಷಾಢಭೂತಿ. ಒಬ್ಬ ಯಾವಾಗಲೂ ಅವ್ರ ಬಾಗಿಲು ಹೊರಗಡೆ ನಿನ್ನೆ ಕುಳಿತಿದ್ಕೊಂಡು ಮಾಲೆ ತಿರುಗಿಸ್ತಾ ಬಂದವ್ರನ್ನೆಲ್ಲ ನೋಡ್ತಾ ಯಾರ್ಯಾರು ಎಷ್ಟೆಷ್ಟು ಯಾರ್ಯಾರಿಗೆ ಏನೇನು ಪ್ರಯೋಜನವಾದೀತು ಅಂತ ಲೆಕ್ಕ ಹಾಕ್ತಾ ನರೇಂದ್ರಾದಿಗಳ ಮನಸ್ಸನ್ನು ಕೆಡಿಸ್ತಾ ಬೇಕಾದಷ್ಟು ತೊಂದರೆ ಮಾಡ್ತಾ ಇದ್ದ, ಲೂಟಿ ಮಾಡ್ತಾ ಇದ್ದ. ಅಲ್ಲಿ ಆತ ಒಣಗಿದ ಮರದ ಹಾಕೊಂಡಂತೆ ಶ್ರೀರಾಮಕೃಷ್ಣಿಗೆ, ಒಣಗಿದ ಮರ. ಒಣಗಿದ ಮರದ ಉದಾಹರಣೆ ಎಷ್ಟು ಸ್ವಾರಸ್ಯವಾಗಿದೆ ನೋಡಿ. ಹಣ್ಣಿಲ್ಲ ಅಲ್ಲ, ಹಸಿರು ಎಲೆನೂ ಇಲ್ಲ ಅಲ್ಲಿ. ಅಂತಹ ವ್ಯಕ್ತಿತ್ವ ಅವನದ್ದು ಹೇಗಿರಬಹುದು? ಆದರೆ ಅಂಥವನು ಕೂಡ ಅಲ್ಲಿ ಯಾಕಿದ್ದಾನೆ? ಜಗನ್ಮಾತೆ ಯಾಕೆ ಅಲ್ಲಿ ಇರಿಸಿದ್ದಾಳೆ? ಯಾವತ್ತೋ ಅವನು ಅಲ್ಲಿಂದ ಕಂಬಿ ಕೀಳು ಹಾಗೆ ಮಾಡಬಹುದಾಗಿತ್ತು. ಜಗನ್ಮಾತೆ ಯಾತಕ್ಕೆ ಅಲ್ಲಿರುವಾಗ ಮಾಡಿದ್ದಾಳೆ ಜಗನ್ಮಾತೆ? ಅದಕ್ಕೆ ಉದಾಹರಣೆ ಎಷ್ಟು ಸ್ವಾರಸ್ಯವಾಗಿದೆ. ಜಟಿಲೆ ಕುಟಿಲೆ, ಜಟಿಲೆ ಕುಟಿಲೆ ಅಂತಂದ್ರೆ ಗಲಾಟೆ ಮಾಡ್ತಕ್ಕಂಥ ಹೆಂಗಸರು, ಏನಾರು ತರಲೆ ತಾಪತ್ರೆಗಳನ್ನು ಎತ್ತಿ ಅಲ್ಲೊಂದಷ್ಟು ಗಲಾಟೆ ಮಾಡತಕ್ಕಂತಹ ಹೆಂಗಸರಿಗೆ ಜಡಿಲೆ ಕುಟಿಲೆಯರು ಅಂತ ಹೆಸರು. ಈ ಮದುವೆ ಮನೆಗಳಲ್ಲಿ ಅಂಥವರು ಒಂದಿಬ್ಬರು ಇರಬೇಕಂತೆ. ಬರೀ ವಾಲ್ಗಗಳು ಸಾಕಾಗೋದಿಲ್ಲ, ಇಂಥವರಿಬ್ರು ಇದ್ಬಿಟ್ರೆ ಹಾ ಏನಾಯ್ತು ಏನಾಯ್ತು ಅದು ಹೀಗಾಯ್ತಂತೆ ಅದು ಹಾಗಂತ ಹಾಗಲ್ಲ ಕಣೆ ಅದು ಹೀಗೆ ಅಂಥೇಳಿ ಅವ್ರು ಹೇಳಿ ಇವ್ರು ಹೇಳಿ ಅದು ಏನೇನೋ ಹೇಳಿ ಮನೆ ಏನಂತ ಯಾರಿಗೂ ಗೊತ್ತಿಲ್ಲ. ಅಂತೂ ಅಂತಹದ್ದೊಂದು ಗಲಾಟೆ ಆಯಿತು ಅಂತ ಹೇಳಿದ್ರೆ ಮದುವೆ ಸರಿಯಾಗಿ ಆಯಿತು, ಬಹಳ ಚೆನ್ನಾಗಾಯ್ತು, ಅದ್ದೂರಿಯಾಗಿ ಮದುವೆ ಆಯಿತು ಅಂತ ಹೇಳ್ತಕ್ಕಂಥ ಅನುಭವ ಬರುತ್ತೆ. ಅದಕ್ಕೋಸ್ಕರ ಹೇಳಿ ಜಟಿಲೆ ಕುಟಿಲೇರು ಇಲ್ಲದೆ ಹೋಯ್ತು ಅಂತ ಹೇಳಿದ್ರೆ ಲೀಲೆಗೆ ಕಳೆ ಬರೋದಿಲ್ಲ. ಶ್ರೀರಾಮಕೃಷ್ಣ ದಿವ್ಯ ಲೀಲೆಗೆ ಕಳೆ ಬರೋದಕ್ಕೆ ಇಂತಿಂಥವರೆಲ್ಲ ಕಾರಣ ಅಂತ ಹೇಳ್ತಾರೆ. ಬಹಳ ಸ್ವಾರಸ್ಯವಾಗಿದೆ. ಆದರೆ ಕೆಲವು ಸತಿ ಪ್ರಾಣಕ್ಕೆ ಬರುತ್ತೆ ಅಷ್ಟೇನೆ. ಈಗ ಶ್ರೀರಾಮಕೃಷ್ಣ ಮಾಸ್ಟರ್ಗೆ ಹೇಳ್ತಾರೆ ಬೇರೆ ಒಂದು ಮಾತನ್ನ, ಭಗವದ್ ರೂಪಗಳನ್ನ ಒಪ್ಕೊಳ್ಬೇಕು, ಜಗದ್ಧಾತ್ರಿ ರೂಪದ ಸಂಕೇತ ನಿನಗೆ ಗೊತ್ತೇ, ಯಾರು ಈ ಜಗತ್ತನ್ನು ಧಾರಣ ಮಾಡಿಕೊಂಡಿದ್ದಾಳೋ ಅವಳೇ ಜಗದ್ಧಾತ್ರಿ. ಆಕೆ ಈ ಜಗತ್ತನ್ನು ಹೊತ್ಕೊಂಡಿರದೆ ಹೋಗಿದ್ರೆ, ಪಾಲಿಸದೆ ಹೋಗಿದ್ರೆ ಈ ಜಗತ್ತು ತನ್ನ ಸ್ಥಾನದಿಂದ ಕೆಳಗೆ ಬಿದ್ದು ನಾಶವಾಗಿ ಬಿಡ್ತಿತ್ತು. ಮನಸ್ಸು ಅಂತನ್ನುವ ಆನೆಯಿಂದ ಆನೆಯನ್ನ ಯಾರು ವಶಪಡಿಸಿಕೊಂಡಿರ್ತಾನೋ ಆತನ ಹೃದಯದಲ್ಲಿ ಆಕೆ ವ್ಯಕ್ತವಾಗ್ತಾಳೆ. ಜಗದ್ಧಾತ್ರಿ ಒಬ್ಬಳೇ ದೇವಿ, ಅವಳಿಗೆ ಬಗೆ ಬಗೆಯ ಹೆಸರು. ಅವಳು ಜಗತ್ತನ್ನು ಧರಿಸಿರುವುದರಿಂದ ಅವಳಿಗೆ ಹೆಸರು ಜಗದ್ಧಾತ್ರಿ ಅಂತ ಅಷ್ಟೇನೆ. ಜಗತ್ತನ್ನು ಪಾಲಿಸಿ ಪೋಷಿಸತಕ್ಕಂಥವಳು ಅವಳು, ಅದರಿಂದ ಅವಳು ಜಗದ್ಧಾತ್ರಿ. ನಾವೆಲ್ಲರೂ ಅವಳ ಪಾಲನೆ ಪೋಷಣೆಯಲ್ಲಿರುವುದರಿಂದ ಇಷ್ಟರ ಮಟ್ಟಿಗೆ ಸುರಕ್ಷಿತವಾಗಿರುವುದಕ್ಕೆ ಸಾಧ್ಯ. ಬಗೆ ಬಗೆಯಿಂದ ನಾವು ಜಗದ್ಧಾತ್ರಿ ಅಂತನ್ನುವ ಹೆಸರಿಂದಲೇ ಅವಳನ್ನ ಪೂಜೆ ಮಾಡದೇ ಹೋದರೂ ಕೂಡ ಲಲಿತಾ ಸಹಸ್ರ ನಾಮದಿಂದಲೋ, ಲಕ್ಷ್ಮೀ ಸಹಸ್ರನಾಮದಿಂದಲೋ, ಅಥವಾ ಸರಸ್ವತಿ ನಾಮ ಸಹಸ್ರನಾಮದಿಂದಲೋ, ಅಥವಾ ಕಾಳಿ ಸಹಸ್ರನಾಮದಿಂದಲೋ ಯಾವುದೇ ಬಗೆಯಿಂದ ಸೇವೆ ಮಾಡಿದರೂ ಕೂಡ, ಪೂಜೆ ಮಾಡಿದರೂ ಕೂಡ ಅದು ಆ ಜಗದ್ಧಾತ್ರಿಗೆ ತಲುಪೋದು. ತನ್ನ ಮೂಲಕ ಅವಳ ಒಂದು ಪಾಲನೆ ಪೋಷಣೆ ಅಂತ ಹೇಳ್ತಕ್ಕಂಥದ್ದು ನಮಗೆ ಸಿಗತಕ್ಕಂಥದ್ದು. ಈ ರೀತಿಯಲ್ಲಿ ಜಗತ್ತನ್ನು ಪಾಲಿಸ್ತಕ್ಕಂಥವಳು ಪೋಷಿಸ್ತಕ್ಕಂಥವಳು, ಅದರಿಂದ ಅವಳಿಗೆ ಜಗದ್ಧಾತ್ರಿ ಅಂತ ಹೆಸರು. ಆ ರೀತಿಯಲ್ಲಿ ಅವಳು ರೂಪ ತಾಳಿದ್ದಾಳೆ, ಆ ರೂಪವನ್ನು ಒಪ್ಪಿಕೋ ನೀನು. ಆ ರೂಪವನ್ನು ಒಪ್ಪಿಕೊಂಡಾಗ ಅವಳಿಗೆ ನಾವು ಗೌರವವನ್ನು ಸಲ್ಲಿಸಿದಂತಾಯಿತು. ಯಾವಾಗ ಗೌರವವನ್ನು ಸಲ್ಲಿಸ್ತೇವೋ ಅವರಿಂದ ಕೃಪೆ ಹರಿದು ಬರುತ್ತೆ. ಪೂಜೆ ಪುನಸ್ಕಾರ ಆದಿಗಳು ಅಂತ ಹೇಳಿದ್ರೆ ಭಗವಂತರಿಗೆ ಜಗನ್ಮಾತೆಗೆ ನಾವು ಸಲ್ಲಿಸತಕ್ಕಂಥ ಗೌರವ, ಪ್ರೀತಿಪೂರ್ವಕವಾದಂತಹ ಗೌರವ, ಅದನ್ನು ಸಲ್ಲಿಸಿದಾಗ ಪ್ರತಿಯಾಗಿ ನಮಗೇ ಲಾಭ. ಎಲ್ಲ ಬಗೆಯ ಮಂಗಳವನ್ನು ಉಂಟು ಮಾಡ್ತಾಳೆ ಅವಳು ಅಂತನ್ನುವ ದೃಷ್ಟಿಯಿಂದ. ಆದರೆ ಶ್ರೀರಾಮಕೃಷ್ಣ ಇನ್ನೊಂದು ಮಾತನ್ನು ಜೊತೆಯಲ್ಲೇ ಹೇಳ್ತಾರೆ, ಮನಸ್ಸು ಅಂತನ್ನುವ ಆನೆಯನ್ನು ಯಾರು ವಶಪಡಿಸಿಕೊಂಡಿರ್ತಾನೋ ಆತನ ಹೃದಯದಲ್ಲಿ ಆಕೆ ವ್ಯಕ್ತವಾಗ್ತಾಳೆ. ಜಗದ್ಧಾತ್ರಿ ಇದ್ದಾಳೆ ನಿಜ, ಆದರೆ ಎಲ್ಲಿದ್ದಾಳೆ ಅವಳು? ಯಾರು ಈ ಮನಸ್ಸು ಅಂತ ಹೇಳ್ತಕ್ಕಂಥ ಆನೆಯನ್ನು ಹತೋಟಿಯಲ್ಲಿ ಇಟ್ಕೊಂಡಿದ್ದಾರೋ ಅವರ ಹೃದಯದಲ್ಲಿ ಅವಳು ವ್ಯಕ್ತವಾಗ್ತಾಳೆ ಅಂತ. ಮನಸ್ಸು ಇದೇ ನಮ್ಮ ಅಧಪ್ಪತನಕ್ಕೆ ಉದ್ಧಾರಕ್ಕೆ ಕಾರಣ. ಮನ ಏವ ಮನುಷ್ಯಾಣಾಂ ಕಾರಣಂ ಬಂಧ ಮೋಕ್ಷಯೋ. ನಮ್ಮ ಬಂಧನಕ್ಕೂ ಮೋಕ್ಷಕ್ಕೂ, ನಮ್ಮ ಉದ್ಧಾರಕ್ಕೂ ಅವನತಿಗೂ, ನಮ್ಮ ಪ್ರಗತಿಗೂ ಅಪಗತಿಗೂ ಎಲ್ಲದಕ್ಕೂ ಕಾರಣ ನಮ್ಮ ಮನಸ್ಸೇ. ಆದ್ದರಿಂದ ನಾವು ಉದ್ಧಾರವಾಗಬೇಕು ಅಂತ ಹೇಳಿದ್ರೆ ಅಲ್ಲಿ ಇಲ್ಲಿ ಓಡಾಡಿ ಪ್ರಯೋಜನವಿಲ್ಲ. ನಮ್ಮ ಮನಸ್ಸನ್ನು ನಾವು ಹತೋಟಿಯಲ್ಲಿ ಇಟ್ಕೊಂಡ್ರೆ ಸಾಕು, ಅದನ್ನು ಶುದ್ಧಗೊಳಿಸಿಟ್ಕೊಂಡ್ರೆ ಸಾಕು, ತಕ್ಷಣವೇ ಆ ಜಗನ್ಮಾತೆ ಶೋಭಾಯಮಾನವಾಗಿ ಜಾಜ್ವಲ್ಯಮಾನವಾಗಿ ಅವಳು ಬೆಳಗುತ್ತಾಳೆ ಅಂತನ ಮಾತನ್ನು ಶ್ರೀರಾಮಕೃಷ್ಣ ಹೇಳ್ತಾರೆ. ಬಳಿಕ ಈಗ ರಾಖಾಲ ಒಂದು ಪ್ರಶ್ನೆಯನ್ನು ಹೇಳ್ತಾನೆ. ಮನಸ್ಸು ಮದದ ಆನೆ, ಮನಸ್ಸು ಮದದ ಆನೆ, ಮನಸ್ಸನ್ನ ಮೂರು ವಸ್ತುಗಳಿಗೆ ಹೋಲಿಸಲಾಗಿದೆ. ಒಂದು ಮದ ಭರಿತವಾದಂತಹ ಆನೆಗೆ, ಇನ್ನೊಂದು ಬೀಸುವ ಗಾಳಿಗೆ, ಇನ್ನೊಂದು ಕೋತಿಗೆ. ಕೋತಿ ಹಾಗೆ ಕೊಂಬೆಯಿಂದ ಕೊಂಬೆಗೆ ಹಾರುತ್ತೋ ಅದೇ ರೀತಿ ಈ ಮನಸ್ಸು ತಿರುತ್ತ ಈ ಲೀಲು ಉಂಟು, ಇನ್ನೊಂದು ಕ್ಷಣಕ್ಕೆ ಇನ್ನೊಂದು ಕಡೆ ಉಂಟು. ಅದು ಬೀಸುವ ಗಾಳಿಯಂತೆ ಸುಮ್ಮನೆ ಹರಿದುಕೊಂಡು ಹೊರಟೋಗ್ತಾ ಇರುತ್ತೆ. ಅದನ್ನು ಹಿಡಿದು ಒಂದು ಕಡೆ ನಿಲ್ಲಿಸೋದಕ್ಕೆ ಸಾಧ್ಯವಾಗೋದಿಲ್ಲ. ಅದು ಮದಭರಿತವಾದ ಆನೆ, ಕೆಲವೊಮ್ಮೆ ಕೊಬ್ಬಿ ಅದು ಏನು ಮಾಡುತ್ತೆ ಏನು ಬಿಡುತ್ತೆ ಅಂತ ಹೇಳೋಕೆ ಸಾಧ್ಯವಿಲ್ಲ. ಈ ರೀತಿಯಲ್ಲಿ ಮೂರು ಬಗೆಯಿಂದಲೂ ಈ ಮನಸ್ಸು ತಿಳಿತಕ್ಕಂತಹ ಕೆಲಸ ಮಾಡ್ತಾ ಇದೆ. ಅದಕ್ಕೋಸ್ಕರ ಆ ರಾಖಾಲ ಸಾಧಕರಿಗೆ ಮಾತ್ರ ಜಾಸ್ತಿ ಗೊತ್ತಾಗುತ್ತೆ ಇದು ಮದದ ಆನೆ ಅಂತ. ಬಾಕಿ ಉಳಿದವರದೆಲ್ಲ ಕೋತಿ ಅಂತ ಇರತಕ್ಕಂತಹ ಮನಸ್ಸು ಸುಮ್ಮನೆ ಅಲ್ಲಿಂದಲ್ಲಿಗೆ ಇಲ್ಲಿಂದಲ್ಲಿಗೆ ಹಾರದಷ್ಟೋ ಅಷ್ಟೇ, ಅದಕ್ಕಿಂತ ಜಾಸ್ತಿ ಗಲಾಟೆ ಮಾಡೋದಕ್ಕೆ ಶಕ್ತಿ ಇಲ್ಲ ಅದಕ್ಕೆ. ಆದರೆ ಈ ಸಾಧಕರು ಸಾಧಕರು ಅಂತನವರು ಇದಾರಲ್ಲ, ಅದನ್ನ ಹತೋಟಿಯಲ್ಲಿ ಇಟ್ಟು ಇಟ್ಟು ಇಟ್ಟು ಇಟ್ಟು ಇಟ್ಟು ಅದ್ಭುತದಲ್ಲಿ ಇಟ್ಟು ಇಟ್ಟು ಯಾವಾಗ ಕಿತ್ಕೊಂಡು ಹೊರಟೋದೇನು ಅಂತನ್ನುವಷ್ಟರ ಮಟ್ಟಿಗೆ ಅದು ಬಲವಾಗಿರುತ್ತೆ, ಮದಭರಿತವಾದ ಆನೆಯಾಗಿರುತ್ತೆ. ಅದಕ್ಕೋಸ್ಕರವೇ ಆಧ್ಯಾತ್ಮಿಕ ಸಾಧಕನಾದಂತಹ ರಾಖಾಲ ಹೇಳ್ತಾನೆ ಮನಸ್ಸು ಮದದ ಆನೆ ಅಂತ. ಆಗ ಶ್ರೀರಾಮಕೃಷ್ಣ ಹೇಳ್ತಾರೆ ಅದಕ್ಕೆ ಸಿಂಹವಾಹಿನಿಯ ಸಿಂಹ ಆನೆಯನ್ನ ಒಂದು ಹದ್ದು ಬಸ್ನಲ್ಲಿ ಇಟ್ಕೊಂಡಿರೋದು. ಸಿಂಹವಾಹಿನಿಯನ್ನು ಪ್ರಾರ್ಥನೆ ಮಾಡಿಕೊಳ್ಬೇಕು. ಆನೆ ಎಷ್ಟು ದೊಡ್ಡ ಶರೀರ ಉಳ್ಳದ್ದಾದರೂ ಕೂಡ ಸಿಂಹ ಅದರ ನೆತ್ತಿಯನ್ನ ಬಗೆದು ಅದರಲ್ಲಿರ್ತ ಗಂಡಸ್ಥಲ ಗಂಡಸ್ಥಲ ಅಂತ ಹೆಸರು ಅದನ್ನ ಸಿಗಿದು ಅದನ್ನು ಒಳಗಡೆ ಇರತಕ್ಕಂತಹ ಮಸ್ತಿಷ್ಕವನ್ನ ಅದು ತಿಂದು ಬಿಡ್ತದೆ. ಹಾಗೆ ಈ ಮನಸ್ಸು ಅಂತಿರತಕ್ಕಂಥ ಆನೆಯನ್ನ ಹತೋಟಿಯಲ್ಲಿ ಇಟ್ಟುಕೊಳ್ಬೇಕಾದ್ರೆ ಆ ಜಗನ್ಮಾತೆಯ ವಾಹನವಾದಂತಹ ಸಿಂಹ ಅದರ ಧ್ಯಾನ ಮಾಡಿಬಿಟ್ಟಾಯ್ತು ಅಂತ ಸೂಚನೆ ಕೊಡ್ತಾ ಇದ್ದಾರೆ. ಬಳಿಕ ಮಾಸ್ಟರ್ ಮಾಷಿಗೆ ಬರೀತಾನೆ, ಸಾಯಂಕಾಲವಾಗಿದೆ, ದೇವಾಲಯಗಳಲ್ಲಿ ಮಂಗಳಾರತಿ ನಡೀತಾ ಇದೆ, ಪರಮಹಂಸರು ದೇವದೇವಿಯರ ನಾಮೋಚ್ಚಾರಣೆ ಮಾಡ್ತಾ ಇದ್ದಾರೆ. ಅವರು ತಮ್ಮ ಕೊಠಡಿಯಲ್ಲಿ ಚಿಕ್ಕ ಮಂಚದ ಮೇಲೆ ಕೈ ಮುಗಿದು ಕುಳಿತುಕೊಂಡು ಭಗವತಿಯ ಧ್ಯಾನದಲ್ಲಿ ಮಗ್ನರಾಗಿದ್ದಾರೆ. ಹೊರ ಜಗತ್ತು ಚಂದ್ರನ ಬೆಳಕಿನಿಂದ ತುಂಬಿ ತುಳುಕುತ್ತಾ ಇದೆ. ಭಕ್ತರು ಪರಮಹಂಸರ ಕೊಠಡಿಯಲ್ಲಿ ಕುಳಿತು ಅವರ ಪ್ರಶಾಂತ ಮುಖದ ಕಡೆ ದಿಟ್ಟಿಸಿ ನೋಡ್ತಾ ಇದ್ದಾರೆ. ಬಹಳ ಸ್ವಾರಸ್ಯಕರವಾದಂತಹ ಒಂದು ಸನ್ನಿವೇಶ. ದೇವಸ್ಥಾನದಲ್ಲಿ ಮಂಗಳಾರತಿ ಆಗ್ತಾ ಇದೆಯಂತೆ. ಶ್ರೀರಾಮಕೃಷ್ಣರು ಭಗವನ್ ನಾಮೋಚ್ಚಾರಣೆ ಮಾಡ್ತಾ ಇದ್ದಾರಂತೆ, ದೇವದೇವಿಯರ ನಾಮೋಚ್ಚಾರಣೆ ಮಾಡ್ತಾ ಇದ್ದಾರಂತೆ. ನಾವು ಸ್ವಲ್ಪ ಹೊತ್ತು ದೇವಿಯರ ನಾಮೋಚ್ಚಾರಣೆ ಮಾಡೋಣ. ಶ್ರೀರಾಮ ಜಯ ರಾಮ, ಜಯ ಜಯ ರಾಮ, ಓಂ ಓಂ ಶ್ರೀರಾಮ ಜಯ ರಾಮ, ಜಯ ಜಯ ರಾಮ, ಓಂ ಶ್ರೀರಾಮ ಜಯ ರಾಮ. ಓಂ ಶ್ರೀರಾಮ ಜಯ ರಾಮ, ಜಯ ಜಯ ರಾಮ, ಓಂ ಶ್ರೀರಾಮ ಜಯ ರಾಮ, ಜಯ ಜಯ ರಾಮ. ಮರ್ತುಬಿಟ್ರ ಅದನ್ನು ಮಾತ್ರ ಹೇಳ್ತಾ ಇರ್ಬೇಕು ನೀವು. ಓಂ ಶ್ರೀರಾಮ ಜಯ ರಾಮ, ಜಯ ಜಯ ರಾಮ, ಓಂ ಶ್ರೀರಾಮ ಜಯ ರಾಮ, ಜಯ ಜಯ ರಾಮ, ಓಂ ಶ್ರೀರಾಮ ಜಯ ರಾಮ, ಜಯ ಜಯ ರಾಮ.